ಏನೇನು ರೋಗಗಳು ಮಾವಿನ ಬೆಳೆಯಲ್ಲಿ ಕಾಣಿಸ್ತವೆ? ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಮಾವನ್ನ ನಾವು ಹಣ್ಣಿನ ರಾಜ ಅಂತ ಕರಿತೀವಿ. ಮತ್ತು ಇದು ಈ ಬೆಳೆ ಅತಿ ಪ್ರಮುಖವಾಗಿ ನಮ್ಮ ರಾಷ್ಟ್ರದಲ್ಲಿ ಪ್ರಮುಖವಾದ ಮತ್ತು ರುಚಿಕರವಾದ ಬೆಳೆಯಾಗಿದೆ. ಈ ಬೆಳೆ ಲಾಭದಾಯಕ ಆಗಬೇಕು ಅಂತಂದ್ರೆ ನಾವು ಉತ್ತಮವಾದ ಬೇಸಾಯ ಮಾಡಬೇಕು. ಇದ್ರ ಜೊತೆ ನಾವು ಕೀಟ ಮತ್ತು ರೋಗದ ಹಾವಳಿಯನ್ನ ಕಡಿಮೆ ಮಾಡಿದಾಗ ನಾವು ಫಸಲನ್ನ ಹೆಚ್ಚು ಮಾಡಬಹುದು. ಸೊ ಈ ಬೆಳೆಗೆ ಬರುವಂತಹ ಪ್ರಮುಖವಾದ ರೋಗ ಅಂತಂದ್ರೆ ಬೂದಿ ರೋಗ ಅಂತೇಳಿ ಬರುತ್ತೆ. ಇದರ ಜೊತೆಗೆ ಚಿಬ್ಬು ರೋಗ ಅಂತೇಳಿ ಮತ್ತು ದುಂಡಾಣು ಅಂಗಮಾರಿ ರೋಗ ಅಥವಾ ದುಂಡಾಣು ಎಲೆಚುಕ್ಕೆ ರೋಗ ಅಂತೇಳಿ ಬರುತ್ತೆ. ಮತ್ತೆ ತುದಿ ಸಾಯೋ ರೋಗ ಅಂತೇಳಿ ಬರುತ್ತೆ. ಹಾಗೂ ಹೂಗೊಂಚಲಿನ ವಿಕಾರತೆಯ ರೋಗ ಅಂತೇಳಿ ಬರುತ್ತೆ. ಇದಾದ ನಂತರ ಕೊಯ್ಲಿನ ನಂತರ ಬರುವಂತಹ ರೋಗಗಳಂತಂದ್ರೆ ಕೊಯ್ಲೋತ್ತರ ರೋಗಗಳು ಅಂತೇಳಿ ಕರಿತೀವಿ. ಅದೇ ಚಿಬ್ಬು ರೋಗವನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ತೋಟದಲ್ಲಿ ಅಂತಂದ್ರೆ, ತುದಿ ಕೊಳೆ ರೋಗನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ, ದುಂಡಾಣು ಎಲೆಚುಕ್ಕೆ ರೋಗವನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಇವು ಗೋದಾಮಿನಲ್ಲಿ ಕೂಡ ಹಾನಿಯನ್ನ ಉಂಟು ಮಾಡುತ್ತೆ ರೈತರಿಗೆ. ಸೊ ಇದಿಷ್ಟು ಬರುವಂತಹ ಪ್ರಮುಖವಾದ ರೋಗಗಳು. ಈ ಮೊದಲೇದಾಗಿ ಬೂದಿ ರೋಗದ ಬಗ್ಗೆ ಹೇಳಿ, ಬೂದಿ ರೋಗ ಯಾವಾಗ ಬರುತ್ತೆ ಮತ್ತು ಹೇಗಿರುತ್ತೆ ಇದರ ಲಕ್ಷಣಗಳು, ಜೊತೆಗೆ ಬರಲಾರದಂತೆ ಏನು ಮಾಡಬೇಕು, ಬಂದ ಮೇಲೆ ಬೂದಿ ರೋಗವನ್ನು ಮಾವಿನ ಬೆಳೆಯಲ್ಲಿ ಹೇಗೆ ರೈತರು ನಿರ್ವಹಣೆ ಮಾಡಬೇಕು? ಸೊ ಬೂದಿ ರೋಗ ಪ್ರಮುಖವಾಗಿ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ವಾತಾವರಣದಲ್ಲಿ ಒಣ ಹವೆ ಇದ್ದಾಗ ಈ ರೋಗ ನಾವು ನೋಡ್ತೀವಿ. ನವೆಂಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳಿನವರೆಗೆ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಅಂದ್ರೆ ಫೆಬ್ರವರಿ ನವೆಂಬರ್ ಒಣ ಹವೆ ಸ್ಟಾರ್ಟ್ ಆದಂಗೆಲ್ಲ, ವಿಂಟರ್ ಸೀಸನ್ ಸ್ಟಾರ್ಟ್ ಆದಂಗೆಲ್ಲ, ಚಳಿಗಾಲ ಸ್ಟಾರ್ಟ್ ಆದಂಗೆಲ್ಲ ಈ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿ ಫೆಬ್ರವರಿ ಮತ್ತು ಮಾರ್ಚ್ ವರೆಗೂ ಕೊನೆವರೆಗೂ ನಾವು ಈ ರೋಗವನ್ನು ನೋಡಬಹುದು. ಈ ಬೂದಿ ರೋಗದ ಲಕ್ಷಣಗಳೇನಪ್ಪಾ ಅಂತಂದ್ರೆ, ನಮಗೆ ಬಿಳಿ ಬಣ್ಣದ ಶಿಲೀಂಧ್ರಗಳನ್ನ ಎಲೆಗಳ ಮೇಲೆ, ಹೂಗಳ ಮೇಲೆ, ಹೂ ಗೊಂಚಲಿನ ಮೇಲೆ ಕಂಡು ಬರುತ್ತವೆ. ಈ ತರ ಮತ್ತೆ ಹಣ್ಣುಗಳ ಮೇಲೂ, ಕೆಲವೊಂದು ಬಾರಿ ಕಾಯಿಗಳ ಮೇಲೂ ಕೂಡ ಕಂಡು ಬರುತ್ತೆ. ಈ ತರ ಎಲೆಗಳ ಮೇಲೆ ಇರುವಂತಹ ಬಿಳಿ ಬಣ್ಣದ ಶಿಲೀಂಧ್ರಗಳು ರೋಗದ ತೀವ್ರತೆ ಹೆಚ್ಚಾದಂಗೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಉದುರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಮಗೆ ಇದು ಹೂಗೊಂಚಲಿನ ಮೇಲೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರೋದ್ರಿಂದ ಹೂಗಳು ಕೂಡ ಉದುರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೂಗಳು ಉದುರಿದಾಗ ನಮಗೆ ಇಳುವರಿ ಕುಂಠಿತ ಆಗುವುದನ್ನು ನಾವು ನೋಡಬಹುದಾಗತ್ತೆ. ಅತಿ ಹೆಚ್ಚು ಇದು ಹೂಗಳ ಮೇಲೆ ಕಂಡು ಬರುತ್ತೆ, ಎಲೆ ಮತ್ತು ಹೂಗಳ ಮೇಲೆ ಕಂಡು ಬರುತ್ತೆ. ಇದರಿಂದ ನಮಗೆ ಇಳುವರಿ ಕುಂಠಿತೆಯನ್ನು ನಾವು ಕಾಣಿಸ್ತೇವೆ, ನೋಡ್ತೀವಿ. ಇದರ ನಿರ್ವಹಣೆ ಬಗ್ಗೆ ಹೇಳಿ ಮೇಡಮ್, ಹೇಗೆ ಈ ಬೂದಿ ರೋಗ ನಿರ್ವಹಣೆ ಮಾವಿನ ಬೆಳೆಯಲ್ಲಿ? ಅದು ಬೂದಿ ರೋಗ ನಿರ್ವಹಣೆ ಮಾಡ್ಬೇಕಂದ್ರೆ ಇದು ಆಕ್ಚುಲಿ ನಾವು ವಾತಾವರಣದಲ್ಲಿ ಇರುವಂತಹ ಒಣ ಹವೆ ಇದ್ದಾಗ ನಾವು ರೋಗ ಕಂಡು ಬರುತ್ತೆ. ರೋಗಾಣು ಕಳೆಗಳ ಮೇಲೆ ಇರೋದ್ರಿಂದ ಕಳೆಗಳಲ್ಲಿ ಇರುವಂತಹ ರೋಗಾಣು ಎಲೆಗಳ ಮೇಲೆ ಬಂದು ತೋಟದಲ್ಲಿ ಬಂದು ರೋಗವನ್ನ ತರುತ್ತೆ. ಸೊ ಹಾಗಾಗಿ ಇದು ನಾವು ಬಂದ ಮೇಲೆ ನಾವು ಇದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಈ ರೋಗವನ್ನು ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಾವು ನೀರಿನಲ್ಲಿ ಕರಗುವ ಗಂಧಕ ಅಂತೇಳಿ ಬರುತ್ತೆ, ವೆಟಬಲ್ ಸಲ್ಫರ್ ಅಂತೇಳಿ, ಅದನ್ನ 3 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕಿ 15 ದಿನಗಳ ಅಂತರದಲ್ಲಿ 3 ಬಾರಿ ಸಿಂಪಡಣೆಯನ್ನು ಮಾಡಿದಾಗ ಈ ರೋಗವನ್ನ ನಾವು ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಇದಲ್ಲದೇ ಕೂಡ ನಮಗೆ ಎಕ್ಸೋಕೊನೋಸೋಲ್ ಅಂತೇಳಿ ಸಿಗುತ್ತೆ. ಆ ಎಕ್ಸೋಕೊನೋಸೋಲ್ ಔಷಧಿ ಶಿಲೀಂಧ್ರ ನಾಶಕವನ್ನ 1 ಮಿಲಿ 1 ಲೀಟರ್ ನೀರಿನಲ್ಲಿ ಹಾಕಿ 3 ಬಾರಿ 15 ದಿನಗಳ ಅಂತರದಲ್ಲಿ ಸಿಂಪಡಣೆ ಮಾಡಿದಾಗ ನಾವು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಇದ್ರ ಜೊತೆಗೆ ನಮಗೆ ಇವೆರಡೂ ಔಷಧಿ ಸಿಗಲಿಲ್ಲ ಅಂದಾಗ ಟ್ರೈಡಮಫಾನ್ ಅಂತೇಳಿ ಒಂದು ಬರುತ್ತೆ, ಮತ್ತೆ ಡಿನೋಕ್ಯಾಪ್ ಅಂತ ಬರುತ್ತೆ. ಅವುಗಳನ್ನು ಕೂಡ 1 ಮಿಲಿ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಿದಾಗ ನಾವು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಅಂದ್ರೆ ಇದು ರೋಗ ಬರಲಾರದಂತೆ ಏನಾದರೂ ಮುನ್ನೆಚ್ಚರಿಕೆ ತಗೋಬಹುದಾ? ಬೂದಿ ರೋಗ ಬರಲಾರದಂತೆ ಬರಲಾರದಂತೆ ಮುನ್ನೆಚ್ಚರಿಕೆ ಇಲ್ಲ. ವಾತಾವರಣದಲ್ಲಿ ಸೂಕ್ತ ಒಣ ಹವೆ ಇದ್ದಾಗ ಬಂದೇ ಬರುತ್ತೆ. ಬಂದ ಮೇಲೆ ನಾವು ಆದಷ್ಟು ನಿರ್ವಹಣೆಯನ್ನು ಮಾಡಬೇಕು. ಇದು ಮುಖ್ಯವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಕಡಿಮೆ ಮಾಡಬೇಕು. ಹಾಗಾಗಿ ನಮಗೆ ಹಳದಿ ಬಣ್ಣಕ್ಕೆ ತಿರುಗಿ ಇನ್ನೊಂದು ಮುಖ್ಯವಾಗಿ ಜಿಗಿ ಮಾವಿನ ಒಂದು ಇದರಲ್ಲಿ ಜಿಗಿ ಜಿಗಿ ಬರ್ತಿರ್ತದೆ, ಇದು ಬೂದಿ ರೋಗದಿಂದ ಬರ್ತದಂತ ಹೇಳಿ. ಜಿಗಿ ಬೂದಿ ರೋಗದಿಂದ ಬರುವಂತದಲ್ಲ, ಅದನ್ನ ಕರಿಗೆ ಕರಿ ಪುಡಿ ಅಂತ ಹೇಳ್ತೀವಿ. ಅದು ಕ್ಯಾಪ್ನೋಡಿಯಂ ಅಥವಾ ಸೂಟಿ ಮೋಲ್ಡ್ ಅಂತ ಹೇಳಿ ಬರುತ್ತೆ. ಸೂಟಿ ಮೋಲ್ಡ್ ಅಂತ ಒಂದು ಶಿಲೀಂಧ್ರನೇ ಇದೆ, ಸೂಟಿ ಮಾಡುವ ತಡುವಂತ ಒಂದು ಶಿಲೀಂಧ್ರ. ಆ ಶಿಲೀಂಧ್ರದಿಂದ ಬರುವಂತದ್ದು ಲೈಕ್ ಅದು ಲೈಕ್ ಹೂವಿನಲ್ಲಿ ಇರುವಂತಹ ಸುಗಂಧವನ್ನ ತಿನ್ನೋದಕ್ಕೋಸ್ಕರ ಶಿಲೀಂಧ್ರ ಅದ್ರ ಮೇಲೆ ಬಂದಾಗ ಅದಕ್ಕೆ ಜಿಗಿ ಹುಳು ಬಂದು ನಿಮಗೆ ಕಪ್ಪು ಕಲರ್ ಸೂಟಿ ಮೋಲ್ಡ್ ಅಂತೇಳಿ ಬರುತ್ತೆ. ಆ ಸೂಟಿ ಮೋಲ್ಡ್ ರೋಗ ಬರುತ್ತೆ. ಇನ್ನ ಮತ್ತೊಂದು ತಾವು ಹೇಳಿದ್ರೆ ಚಿಬ್ಬು ರೋಗ ಯಾವ ಒಂದು ಬೆಳೆಯ ಒಂದು ಯಾವ ಭಾಗಗಳಲ್ಲಿ ಬರುತ್ತೆ ಮಾವಿನ ಬೆಳೆಯಲ್ಲಿ? ಚಿಬ್ಬು ರೋಗ ಇದು ಕೂಡ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಇದು ಮಾವಿನ ಬೆಳೆಯಲ್ಲಿ ಎಲೆಗಳ ಮೇಲೆ ಕಂಡು ಬರುತ್ತೆ, ಹಣ್ಣುಗಳ ಮೇಲೆ ಕಂಡು ಬರುತ್ತೆ, ಮತ್ತು ಹೂವಿನ ಮೇಲೆ ಕೂಡ ಕಂಡು ಬರುತ್ತೆ. ಈ ಚಿಬ್ಬು ರೋಗದ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆ ಆಗಿರುತ್ತೆ. ಎಲೆಗಳ ಮೇಲೆ, ಹೂಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳಾಗಿರುತ್ತೆ. ರೋಗದ ತೀವ್ರತೆ ಹೆಚ್ಚಾದಾಗ ಈ ಕಂದು ಬಣ್ಣದ ಚುಕ್ಕೆಗಳು ದೊಡ್ಡದಾಗಿ ಮಾರ್ಪಾಡಾಗಿ ಮಧ್ಯ ಮುಖ್ಯವಾಗ ಬಿಳಿಗಿರತ್ತೆ. ಈ ಬಿಳಿಯಾಗಿ ಇಳಿ ಬಿದ್ದ ಚುಕ್ಕೆ, ಗುಳಿ ಬಿದ್ದ ಚುಕ್ಕೆಗಳ ತರ ಕಾಣಿಸುತ್ತೆ. ಹಣ್ಣುಗಳ ಮೇಲೆ ಬಂದಾಗ ಕೂಡ ಇದು ಹಣ್ಣು ಗೋದಾಮಿನಲ್ಲಿ ಶೇಖರಿಸಿದಾಗ ಕೂಡ ಇದ್ರ ತೀವ್ರತೆ ಜಾಸ್ತಿ ಆಗುತ್ತೆ. ಈ ತರ ನಾವು ಚಿಬ್ಬು ರೋಗನ ತೋಟದಲ್ಲಿ ನೋಡ್ತೀವಿ. ಮುಖ್ಯವಾಗಿ ಇದು ಕೊಲೆಟೋಟ್ರಿಕಮ್ ಗ್ಲಿಯೋಸ್ಪೋರಾಯ್ಡಸ್ ಅಂತ ಹೇಳಿ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಬೆಳೆಯಲ್ಲಿ ಇರುತ್ತಾ ಮೊದಲಿಗೆ ಅಥವಾ ಹೇಗೆ ಬರುತ್ತೆ? ಇದು ಕೂಡ ವಾತಾವರಣದ ಗಾಳಿಯಿಂದ ಪ್ರಸಾರ ಗಾಳಿಯಿಂದ ಪ್ರಸಾರವಾಗುವಂತ ರೋಗ. ಒಂದು ಕಡೆಯಿಂದ ಇನ್ನೊಂದು ಕಡೆ ಮಳೆ ಬಿದ್ದಾಗ, ಗಾಳಿ ಇದ್ದಾಗ ಗಾಳಿ ಮುಖಾಂತರ ಹರಡಿ ರೋಗವನ್ನ ಉಂಟು ಮಾಡುತ್ತೆ. ಹೇಗೆ ಇದು ರೋಗ ಲಕ್ಷಣಗಳು ಕಂಡ ತಕ್ಷಣ ಸಿಂಪರಣೆ ಮಾಡಬೇಕಂತೀರ ರೈತರಿಗೆ, ಹೇಗೆ ಹೇಳ್ತೀರ? ರೋಗ ಕಂಡ ತಕ್ಷಣ ಆದಷ್ಟು ಮೊದಲನೇದಾಗಿ ತೋಟವನ್ನ ಸ್ವಚ್ಛತೆಯಿಂದ ಇಡಬೇಕು, ಶುಚಿಯಾಗಿಡಬೇಕು. ಸೊ ಆಗ ನಮಗೆ ರೋಗ ಬರ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಎರಡನೇದಾಗಿ ರೋಗ ಬಂತು, ಶುಚಿಯಾಗಿ ಇಟ್ಟಿದ್ರು ಕೂಡ ರೋಗ ಬಂತು ಅಂದಾಗ ನಾವು ಔಷಧಿಯನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕೆ ಮುಖ್ಯವಾಗಿ ನಾವು ಕಾರ್ಬನ್ಡೈಸಿಮ್ ಅಂತ ಏನ್ ಹೇಳ್ತೀವಿ ಅದನ್ನ 2 ml/1 L ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡಿದ್ರೆ ರೋಗವನ್ನ ನಿರ್ಮಾಣ ಮಾಡಬಹುದು. ಇದ್ರ ಜೊತೆಗೆ ನಾವು ಥಯೋಫಿನೆಟ್ ಮೀಥೇಲ್ ಅಂತ ಹೇಳಿ ಬರುತ್ತೆ, ಆ ಔಷಧಿಯನ್ನು ಕೂಡ 1 ml/1 L ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡಬೇಕಾಗತ್ತೆ. ಅಥವಾ ರೈತರು ಬೋಡೋ ದ್ರಾವಣ ಏನಾದ್ರು ತಾವೇ ಪ್ರಿಪೇರ್ ಮಾಡ್ಕೋತೀವಿ ಅಂದ್ರೆ ಬೋಡೋ ಮಿಶ್ರಣವನ್ನ 1% ರೀತಿಯಲ್ಲಿ ಅವರು ಸಿಂಪರಣೆಯನ್ನು ಮಾಡಿದ್ರೆ ಈ ರೋಗ ಬರೋದನ್ನ ನಾವು ತಡೆಗಟ್ಟಬಹುದು. ಇನ್ನ ಮತ್ತೊಂದು ರೋಗ ತಾವ್ ಹೇಳಿದ್ರೆ ದುಂಡಾಣು ಅಂಗಮಾರಿ ರೋಗ ಅಥವಾ ಎಲೆ ಚುಕ್ಕೆ ರೋಗ ಅಂತ ಹೇಳಬಹುದು. ದುಂಡಾಣು ಎಲೆ ಚುಕ್ಕೆ ರೋಗ ಮತ್ತು ಇದು ಚಿಬ್ಬು ರೋಗ ಆಲ್ಮೋಸ್ಟ್ ನೋಡೋದಿಕ್ಕೆ ಸೇಮ್ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ದುಂಡಾಣು ಎಲೆ ಚುಕ್ಕೆ ರೋಗ ದುಂಡಾಣುವಿನಿಂದ ಬರುವಂತದ್ದು, ಆದಷ್ಟು ಇದನ್ನ ಬರದೇ ಇರೋಂಗೆ ನೋಡ್ಕೊಳ್ಳೋದೇ ಒಳ್ಳೇದು. ದುಂಡಾಣು ಎಲೆ ಚುಕ್ಕೆ ರೋಗದಲ್ಲಿ ನಮಗೆ ಮುಖ್ಯವಾದ ಲಕ್ಷಣ ಏನಪ್ಪಾ ಇರುತ್ತೆ ಅಂತಂದ್ರೆ ಚುಕ್ಕೆಗಳು ಕಂದು ಬಣ್ಣ ಆಗಿರುತ್ತೆ, ಸುತ್ತ ಹಳದಿ ಬಣ್ಣದ ಉಂಗುರ ಆಕೃತಿಗಳನ್ನು ನಾವು ನೋಡಬೇಕಾಗುತ್ತೆ. ಕಂದು ಬಣ್ಣದ ಚುಕ್ಕೆಗಳ ಸುತ್ತ ಉಳಿದ ಹಳದಿ ಬಣ್ಣದ ಉಂಗುರ ಇರುತ್ತೆ, ಜೊತೆಗೆ ಈ ಚುಕ್ಕೆಗಳು ಕೋನಾಕೃತಿಯಲ್ಲಿ ಇರುತ್ತೆ, ವೃತ್ತಾಕಾರವಾಗಿರೋದಿಲ್ಲ, ಕೋನಾಕೃತಿನಲ್ಲಿ ಇರುತ್ತೆ. ಇಂಥ ಚುಕ್ಕೆಗಳನ್ನ ನಾವು ಎಲೆಗಳ ಮೇಲೆ ನೋಡ್ತೀವಿ ಮತ್ತು ಎಳೆಕಾಯಿ ಮತ್ತು ಬಲಿತ ಕಾಯಿಗಳ ಮೇಲೆ ನೋಡ್ತೀವಿ. ಸೊ ಈ ರೀತಿ ಬಂದಂತ ಕಾಯಿಗಳನ್ನ ಇರ್ಬೋದು, ಎಲೆಗಳನ್ನ ಇರ್ಬೋದು, ಆದಷ್ಟು ಸಪರೇಟ್ ಮಾಡ್ಬೇಕು. ಅಂದ್ರೆ ಕಿತ್ತು ಬಿಸಾಕೋದ್ರಿಂದ ನಾವು ರೋಗ ಹರಡೋದನ್ನ ಕಡಿಮೆ ಮಾಡಬಹುದು. ವಾತಾವರಣದಲ್ಲಿ ನಮಗೆ ಒಣಹವೆ ಇದ್ದಾಗ, ಮಳೆ ನಂತರ ಒಣಹವೆ ಬಂದಾಗ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಹಾಗೂ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗಾಳಿ ಮುಖಾಂತರ, ನೀರಿನ ಮುಖಾಂತರ, ನೀರಿನ ಎಲೆ ಮಳೆ ಜಾಸ್ತಿ ಆದಾಗ, ಮಳೆ ಬಂದಾಗ ಮಳೆಯ ಹನಿಗಳ ಮುಖಾಂತರ ಇದು ಪಸರಿಸೋದ್ರಿಂದ. ಸೊ ಆದಷ್ಟು ಇದನ್ನ ನಾವು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಔಷಧಿಯನ್ನು ಸಿಂಪರಣೆ ಮಾಡಿ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತ ದುಂಡಾಣು ನಾಶಕಗಳನ್ನ ಉಪಯೋಗಿಸಬೇಕಾಗತ್ತೆ. ಇನ್ನು ಮತ್ತೊಂದು ಮುಖ್ಯವಾಗಿ ಒಂದಂತಂದ್ರೆ ರೈತರು ಅಲ್ಲಲ್ಲೇ ಈಗ ಮಾವಿನ ಬೆಳೆಯನ್ನು ನಾಟಿ ಮಾಡಿರ್ತಾರೆ, ನಾಟಿ ಮಾಡಿ 2-3 ವರ್ಷ ಆಗಿರ್ತದೆ, ಬೆಳೀತಾ ಇರ್ತವೆ, ಬೆಳವಣಿಗೆ ಹಂತದಲ್ಲಿ ಮೇಲೆ ಕುಡಿ ಎಲ್ಲ ಹೋಗ್ಬಿಡತ್ತೆ ಮಾವಿನ ಬೆಳೆಯಲ್ಲಿ, ಇದಷ್ಟು ಬಹಳಷ್ಟು ಸಮಸ್ಯೆ ಆಗ್ತದೆ. ಇದೇನು ಯಾವ ಏನಂತಿರ್ತಾರೆ ಇದಕ್ಕೆ? ಇದನ್ನ ನಾವು ತುದಿ ಸಾಯುವ ರೋಗ ಅಂತ ಹೇಳ್ತೀವಿ, ಡೈಬ್ಯಾಕ್ ಅಂತ ಹೇಳಿ ಇಂಗ್ಲಿಷ್ ನ ಕರೀತಾರೆ. ಇದೊಂದು ಬಾಟ್ರಿಡಿಪ್ಲೋಡಿಯಾ ಥಿಯೋಬ್ರೊಮೆ ಅಂತ ಹೇಳಿ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ. ಸೊ ಈ ರೋಗ ಬಂದಾಗ ಏನಾಗತ್ತಪ್ಪ ಅಂತಂದ್ರೆ, ಫಸ್ಟ್ ತುದಿ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ, ಸುಳಿಗಳು ಒಣಗುತ್ತವೆ, ಬಾಡುತ್ತವೆ, ಮತ್ತೆ ಎಲೆಗಳು ಜೋತ್ ಬಿದ್ದಂಗಾಗಿರುತ್ತೆ, ಮತ್ತೆ ಟೊಂಗೆಗಳು ಹಿಮ್ಮುಖವಾಗಿ ಒಣಗ್ತಾ ಬರುತ್ತೆ, ತುದಿಯಿಂದ ಸಾಯ್ತಾ ಬರುತ್ತೆ, ಒಣಗತ್ವೆ. ಈ ತರ ತುದಿಯಿಂದ ಟೊಂಗೆಗಳು ವರ್ಷಕ್ಕೊಂದು ಭಾಗ ಒಣಗಕ್ಕ ಸ್ಟಾರ್ಟ್ ಆಗತ್ತೆ. ಆ ತರ ಒಣಗಿ ಇಡೀ ಗಿಡಗಳೇ ಒಣಗದಂಗ ಆಗ್ಬಿಡತ್ತೆ. ಅದನ್ನ ನಾವು ತುದಿ ಸಾಯಿ ರೋಗ ಅಥವಾ ಡೈಬ್ಯಾಕ್ ಅಂತ ಹೇಳಿ ಕರಿತೀವಿ. ಇಂಥವು ಬಂದಾಗ ನಾವ್ ಏನು ಮಾಡಕ್ಕಾಗೋದಿಲ್ಲ, ಕಟ್ ಮಾಡ್ಬೇಕಾಗತ್ತೆ. ಅಥವಾ ನೀವು 1 ವರ್ಷದಲ್ಲಿ ನೋಡ್ಕೋತು ಅಂತಂದ್ರೆ ಆ ಗಿಡ ಸಾಯ್ತಾ ಇದೆ ಅಂತ ಹೇಳಿದ್ರೆ ಆ ಭಾಗವನ್ನ ಕಟ್ ಮಾಡಿ, ಎಲ್ಲಿವರೆಗೂ ಅದು ಹಸಿ ಕಾಂಡ ಎಲ್ಲಿವರೆಗೂ ಕಾಣಿಸುತ್ತೆ ಆ ಭಾಗದವರೆಗೂ ಕಟ್ ಮಾಡಿ, ಅದಕ್ಕೆ 1% ಬೋಡೋ ದ್ರಾವಣವನ್ನ ನಾವು ಪೇಸ್ಟ್ ಮಾಡೋದ್ರಿಂದ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ ನಾವು ಪೇಸ್ಟ್ ಮಾಡೋದ್ರಿಂದ, 3 gram ಒಂದು ಲೀಟರ್ ಅನ್ನ ಆ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡೋದ್ರಿಂದ ಮುಂದೆ ಪ್ರಸಾರ ಆಗೋದು, ಮುಂದೆ ಹೋಗುವಂತಹ ಶಿಲೀಂಧ್ರವನ್ನ ನಾವು ಕಡಿಮೆ ಮಾಡಬಹುದು. ಈ ರೋಗ ಎಲ್ಲಿ ಜಾಸ್ತಿ ಕಂಡು ಬರುತ್ತಪ್ಪ ಅಂತಂದ್ರೆ, ಸರಿಯಾಗಿ ನಾವು ನಿರ್ವಹಣೆ ಮಾಡದೇ ಇರುವಂತ ತೋಟದಲ್ಲಿ, ಮ್ಯಾನೇಜ್ಮೆಂಟ್ ಅನ್ನ ಸರಿಯಾಗಿ ತಗೋತಾ ಇಲ್ಲ, ಸರಿಯಾಗಿ ವ್ಯವಸಾಯ ಮಾಡ್ತಾ ಇಲ್ಲ ಆ ಭೂಮಿನಲ್ಲಿ ಅಂತಂದ್ರೆ ನಾವು ಈ ರೋಗವನ್ನ ಜಾಸ್ತಿ ಪ್ರಮಾಣದಲ್ಲಿ ನೋಡಬಹುದು. ಮಾವಿನ ಬೆಳೆಯಲ್ಲಿ ಏನಾದರೂ ಬೇರಿಗೆ ಬರುವಂತ ರೋಗಗಳದಾವ? ಬೇರಿಗೆ ಏನಾದರೂ ಬರುವಂತ ರೋಗಗಳು, ಕೆಲವೊಮ್ಮೆ ತೋಟದಲ್ಲಿ ಗಿಡಗಳು ಒಣಗಿಬಿಟ್ಟಿರ್ತಾವ, ಒಂದು ಗಿಡ ಪೂರ್ತಿ ಒಣಗಿಬಿಟ್ಟಿರ್ತದೆ, ಗಿಡನ ಒಣಗಿರ್ತದೆ, ಸಣ್ಣ ಗಿಡ ಬೇವಿಗೆ ಬರುವಂತ ಬೇರಿಗೆ ಆತರ ಯಾವ್ದು ಇಲ್ಲ. ಜಾಸ್ತಿ ನಮಗ್ ಬರ್ಬೇಕಂದ್ರೆ ಇದು ತುದಿ ಸಾಯುವ ರೋಗವನ್ನ ನೋಡ್ತೇವೆ ನಾವು. ಇನ್ನು ಮುಖ್ಯವಾಗಿ ಮಾವಿನಲ್ಲಿ ರೈತರು ಹೇಳುವ ಸಮಸ್ಯೆ ಅಂದ್ರೆ ಬಹಳಷ್ಟು ಹೂವು ಕಾಯಿ ಉದುರಾಗತ್ತೆ ಅಂತ. ಏನಿದು, ರೋಗದಿಂದ ಆಗತ್ತಂತೀರ ಅಥವಾ ಕೀಟದಿಂದ ಆಗತ್ತಂತೀರ? ಇದು ಪೋಷಕಾಂಶಗಳ ಕೊರತೆಯಿಂದ ಉದುರೋದಕ್ಕೆ. ಅಂದ್ರೆ ನಾವು ಈ ಮಾವನ್ನ ಎಲ್ಲಿ ಬೆಳಿತೀವಿ, ಎಲ್ಲಿ ಸರಿಯಾಗಿ ಫಲವತ್ತತೆ ಇರೋದಿಲ್ಲ ಭೂಮಿ ಅಂತ ಭಾಗದಲ್ಲಿ ನಾವು ಮಾವನ್ನ ಬೆಳಿತೀವಿ. ಅಲ್ಲಿ ಕೂಡ ನಾವು ಸ್ವಲ್ಪ ಲಘು ಪೋಷಕಾಂಶಗಳನ್ನ ಕೊಟ್ಟಾಗ ನೀಟಾಗಿ ನಾವು ಈ ಹೂ ಉದುರೋದು, ಕಾಯಿ ಉದುರೋದು ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇದ್ರ ಜೊತೆ ನಮಗೆ ಇನ್ನೊಂದು ರೋಗ ಇತ್ತೀಚಿನ ದಿನಗಳಲ್ಲಿ ಬರ್ತಿದೆ, ಅದು ಮ್ಯಾಂಗೋ ಮಾಲ್ ಫಾರ್ಮೇಷನ್ ಅಂತ ಕರಿತೀವಿ. ಮಾವಿನ ಹೂಗೊಂಚಲು ವಿಕೃತವಾಗುವಂತಹ ರೋಗ, ವಿಕಾರತೆ, ಗೊಂಚಲು ವಿಕಾರತೆ ಆಗುತ್ತೆ. ಸೊ ಈ ರೋಗ ಬಂಚಿಟಾಪ್ ಅಂತ ಹೇಳಿ ಕೂಡ ಕರಿತೀವಿ. ಈ ರೋಗ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಈ ರೋಗದ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ, ಹೂ ಫಸ್ಟ್ ಎಲೆಗಳು ಸಣ್ಣದಾಗತ್ವೆ, ಗಿಡದಾದ ಸಣ್ಣದಾದ ಎಲೆಗಳಾಗತ್ವೆ. ಈ ಸಣ್ಣದಾದ ಎಲೆಗಳಿಂದ ನಾವು ಬಂಚಿಟಾಪ್ ಲಕ್ಷಣವನ್ನ ನೋಡ್ತೀವಿ. ತದನಂತರ ಟೊಂಗೆಗಳಲ್ಲಿ ಸಣ್ಣ ಸಣ್ಣ ಎಲೆಗಳು ಇರೋದ್ರಿಂದ ಇಡೀ ಎಲೆನೆ ಒಂದು ವಿಕಾರವಾಗಿರುತ್ತೆ ಅಥವಾ ವಿಕೃತವಾಗಿರುತ್ತೆ. ಇದಾದ್ಮೇಲೆ ಹೂಗೊಂಚಲು ಕೂಡ ವಿಕೃತವಾಗುತ್ತೆ. ಹೂಗೊಂಚಲು ವಿಕೃತವಾದಾಗ ನಮಗೆ ಯಾವುದೇ ರೀತಿಯ ಇಳುವರಿ ಬರೋದಿಲ್ಲ. ಇಡೀ ಗಿಡ ಕೂಡ ನಮಗೆ ವಿಕೃತ ಗಿಡವಾಗಿ ಇರುತ್ತೆ, ಅಲ್ಲಿ ಯಾವುದೇ ಇಳುವರಿಯನ್ನ ನಾವು ಕಾಣೋದಿಲ್ಲ. ಅದೇನು ಕಟ್ ಮಾಡಿ ಒಗಿಬೇಕಂತೀರಾ ಅಥವಾ ಅದು ಕಟ್ ಮಾಡಿ ವಿಕೃತವಾದ ಭಾಗವನ್ನ ನಾವು ಕಟ್ ಮಾಡಿ ಒಗಿಬೇಕು. ಒಗಿದ್ಮೇಲೆ ನಾವು ಔಷಧಿಯನ್ನ ಸಿಂಪಡಣೆ ಮಾಡಬೇಕು. 1 ಮಿಲಿ 1 ಲೀಟರ್ ನೀರಿನಲ್ಲಿ ಅಥವಾ 1 ಗ್ರಾಮ್ 1 ಲೀಟರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಸಿಂಪಡಣೆ ಮಾಡಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಕೃತೆ ರೋಗನ ಏನ್ರಿಂದ ಬರುತ್ತೆ ಅಂತ ಹೇಳಿ ಕಂಡುಹಿಡಿದಿದ್ದಾರೆ ಅಂದ್ರೆ, ಅತಿಯಾದ ತೇವಾಂಶವನ್ನು ಕೊಟ್ಟಾಗ ಭೂಮಿಗೆ, ಹೆಚ್ಚು ಸಾರಜನಕ ಕೊಟ್ಟಾಗ, ಕಡಿಮೆ ಲಘು ಪೋಷಕಾಂಶಗಳನ್ನು ಕೊಟ್ಟಾಗ, ಅಥವಾ ವೈರಾಣುವಿನಿಂದ ಬರುತ್ತೆ ಮತ್ತೆ ನುಸಿಯಿಂದ ಬರುತ್ತೆ, ಆಮೇಲೆ ಕೂಡ ಶಿಲೀಂಧ್ರದಿಂದ ಬರುತ್ತೆ, ಫ್ಯುಸೇರಿಯಂ ಅಂತ ಒಂದು ಶಿಲೀಂಧ್ರದಿಂದ ಬರುವ ರೋಗ ಅಂತೇಳಿ ಕೂಡ ಕಂಡುಹಿಡಿದಿದ್ದಾರೆ. ಸೊ ಹಾಗಾಗಿ ಈ ರೋಗವನ್ನು ನಿರ್ವಹಣೆ ಮಾಡಬೇಕಂದ್ರೆ ಆದಷ್ಟು ತೋಟಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಬೇಕು. ಬಂದಂತ ರೋಗಗಳನ್ನ, ರೋಗಗ್ರಸ್ತ ಗಿಡಗಳನ್ನ ಕಿತ್ತು ನಾಶ ಮಾಡಬೇಕಾಗತ್ತೆ. ನಾಶ ಮಾಡಿ ನಾವು ಉಳಿದ ಗಿಡಕ್ಕೆ ಔಷಧಿಯ ಮುಖಾಂತರ ಸಿಂಪಡಣೆ ಮಾಡಿಕೊಂಡು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಮತ್ತೆ ಆದಷ್ಟು ಲಘು ಪೋಷಕಾಂಶ, ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಕೊಡಬೇಕು. ಮತ್ತೆ ಬೆಳವಣಿಗೆ ಪ್ರಚೋದಕಗಳು ಅಂತ ಬರುತ್ತವೆ, ನಾಫ್ತಲಿನ್ ಅಸಿಟಿಕ್ ಆಸಿಡ್ ಅಂತೇಳಿ, NAA ಅಂತೇಳಿ, IAA ಅಂತೇಳಿ ಪ್ರಚೋದಕಗಳು ಬೆಳವಣಿಗೆಯನ್ನು, ಮ್ಯಾಂಗೋ ಸ್ಪೆಷಲ್, ಅದಕ್ಕೆ ಪ್ರಚೋದಕಗಳನ್ನು ಸೇರಿಸಿರ್ತಾರೆ. ಸೊ ಅಂತವನ್ನ ಕೊಟ್ಟಾಗ ನಮ್ಗೆ ಹೂ ಕಚ್ಚುವ ಪ್ರಮಾಣವನ್ನ ನಾವು ಜಾಸ್ತಿ ಮಾಡಬಹುದು. ಅಲ್ಲಿ ನಿಮ್ಗೆ ಹಣ್ಣು ಕೂಡ ಚೆನ್ನಾಗಿ ಕಚ್ಚುತ್ತೆ. ಮತ್ತೇನು ವಿಶೇಷವಾದಂತ ಸಲಹೆಗಳನ್ನು? ಮತ್ತೆ ಈ ರೋಗಗಳನ್ನ ಹೇಳಿರ್ತಾವೆ, ಬೂದಿ ರೋಗ, ಚಿಬ್ಬು ರೋಗ, ತುದಿ ಸಾಯೋ ರೋಗ, ದುಂಡಾಣು ಎಲೆಚುಕ್ಕೆ ರೋಗ, ಮಾವು ವಿಕೃತ ರೋಗ, ಹೂಗೊಂಚಲು ವಿಕೃತ ರೋಗ. ಈ ಗಿಡಗಳನ್ನ, ಈ ರೋಗಗಳನ್ನ ಅಂದ್ರೆ ಈಗ ಚಿಬ್ಬು ರೋಗ ಇರ್ಬೋದು, ಅಥವಾ ದುಂಡಾಣು ಚುಕ್ಕೆ ರೋಗ ಇರ್ಬೋದು, ಅಥವಾ ಮತ್ತೆ ಇದು ತುದಿ ಸಾಯೋ ರೋಗ, ಈ ರೋಗಗಳನ್ನ ನಾವು ಸರಿಯಾಗಿ ಕೊಯ್ಲಿನ ಮುಂಚೆ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ, ಕೊಯ್ಲು ಆದ್ಮೇಲೆ, ಕೊಯ್ಲಿನ ನಂತರ ಇದು ಉಳಿಯುತ್ತೆ, ಈ ರೋಗಕಾರಕ ಹಣ್ಣಿನಲ್ಲಿ ಉಳಿಯುತ್ತೆ. ಹಣ್ಣಿನಲ್ಲಿ ಉಳಿದಾಗ ಸೊ ನಾವು ಅದನ್ನ ನಾವು ಪೋಸ್ಟ್ ಹಾರ್ವೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಕೊಯ್ಲಿನ ನಂತರ ಬರುವಂತಹ ರೋಗಗಳು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದ್ರ ನಿರ್ವಹಣೆ ಹೆಂಗಪ್ಪ ಮಾಡ್ಬೇಕಂತಂದ್ರೆ, ಕೊಯ್ಲು ಮಾಡ್ಬೇಕಾದ್ರೆ ಸರಿಯಾದ ಹಣ್ಣಿನ ಮಾಗಿದ ಕಟಾವಿನ ಸಮಯ ಬಂದ ತಕ್ಷಣ ನಾವು ಕಟಾವನ್ನ ಮಾಡ್ಬೇಕಾಗತ್ತೆ, ಈ ಹಣ್ಣುಗಳನ್ನ ಕೊಯ್ಬೇಕಾಗತ್ತೆ. ಮತ್ತೆ ಈ ಹಣ್ಣುಗಳನ್ನ ಕೊಯ್ಬೇಕಾದ್ರೆ ಪೆಟ್ಟಾಗದಂಗೆ ನೋಡ್ಕೊಬೇಕಾಗತ್ತೆ, ಹಣ್ಣುಗಳಿಗೆ ಯಾವುದೇ ಗಾಯ ಆಗಬಾರ್ದು. ಈ ತರ ಗಾಯವಾಗಿರೋ ಹಣ್ಣುಗಳನ್ನ ಆರೋಗ್ಯಕರ ಹಣ್ಣುಗಳಿಂದ ಬೇರ್ಪಡಿಸ್ಬೇಕು. ಮತ್ತೆ ಗೋದಾಮುಗಳನ್ನ ಯಾವಾಗೂ ಸ್ವಚ್ಛವಾಗಿಡಬೇಕು. ಮತ್ತೆ ನಾವು ಸ್ಟೋರೇಜ್ ಮಾಡ್ತೀವಿ ಹಣ್ಣುಗಳನ್ನ, ಕಾಯಿಗಳನ್ನ ಕಿತ್ಕೊಂಡ್ಬಂದ ತಕ್ಷಣ ಸ್ಟೋರೇಜ್ ಮಾಡ್ತೀವಿ. ಆ ಸ್ಟೋರೇಜ್ ನಲ್ಲಿ ನಾವು ಶುಚಿಯನ್ನ ಕಾಪಾಡಬೇಕು. ಮತ್ತೆ ಲೈಕ್ 10 ಉಷ್ಣಾಂಶ, ಲೈಕ್ ಕಡಿಮೆ ಉಷ್ಣಾಂಶದಲ್ಲಿ ನಾವು ಇಟ್ಟಾಗ ರೋಗ ವೃದ್ಧಿ ಆಗೋದನ್ನ ನಾವು ಕಡಿಮೆ ಮಾಡಬಹುದು. ಜೊತೆಗೆ ಏನಪ್ಪ ಮಾಡ್ಬೇಕಂತಂದ್ರೆ, ನಾವು ಕೆಲವೊಂದನ್ನ ಬೆನೋಮಿಲ್ ಅಂತ ಹೇಳ್ತೀವಿ, ಆ 1% ಅಥವಾ 1 ಮಿಲಿ 1 ಲೀಟರ್ ನೀರಿನಲ್ಲಿ ಹಾಕಿ ನಾವು ಇದನ್ನ ಅದ್ದಿದಾಗ, ಹಣ್ಣುಗಳನ್ನ ಅದ್ದಿದಾಗ ರೋಗ ಹರಡೋದನ್ನ ನಾವು ಕಡಿಮೆ ಮಾಡಬಹುದು. ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ರೋಗ ಬರೋಕ್ ಮುಂಚೆ ತೋಟದಲ್ಲೇ ನಾವು ರೋಗನ ನಿರ್ವಹಣೆ ಮಾಡಿದಾಗ ನಾವು ಗೋದಾಮಿನಲ್ಲಿ ಹರಡುವಂತಹ ರೋಗಗಳನ್ನ ಕಡಿಮೆ ಮಾಡಬಹುದು. ನಮಗೆ ಹೆಚ್ಚಾಗಿ ಮ್ಯಾಂಗೋನಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಡಿಸೀಸಸ್ ಜಾಸ್ತಿ ಅಂದ್ರೆ ಸ್ಟೋರೇಜ್ ಅಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ಲಾಸ್ ಮಾಡ್ತಿದೆ. ಲೈಕ್ ಅದರಿಂದ ಅದನ್ನ ನಿರ್ವಹಣೆ ಮಾಡೋದು ಪ್ರತಿ ಮುಖ್ಯ, ತುಂಬಾ ಮುಖ್ಯವಾಗಿ. ಈಗ ರೈತರಿಗೆ ತಾವೇನ್ ಹೇಳ್ತೀರಿ, ಈಗ ಏನಾಗತ್ತೆ, ಮಾವಿನ ಗಿಡಗಳು ಹೂ ಕತ್ತಲಿಕ್ಕೆ ಪ್ರಾರಂಭವಾಗ್ತವೆ, ಮತ್ತೆ ಚಿಗುರು ಹೂ ಎಲ್ಲ ಪ್ರಾರಂಭವಾದಾಗ ಏನಾದ್ರೂ ಒಂದು ರೋಗ ನಾಶಕ ಸಿಂಪರಣೆ ಮಾಡ್ಲಿಕ್ಕೆ ಹೇಳ್ತಾರೆ ಏನಾದ್ರೂ, ಅಥವಾ ರೋಗ ಕಂಡಾಗ ಮಾತ್ರ ರೋಗಕ್ಕೆ ಮುಂಚೆ ನಾವು ಯಾವುದೇ ಔಷಧಿ ಮಾಡೋದು ಬೇಡ. ಯಾವಾಗ ನಿಮಗೆ 1 ಅಥವಾ 2 ಎಲೆನಲ್ಲಿ ನಿಮ್ಗೆ ಪೌಡರ್ ಮಿಲ್ಡ್ಯೂ ಕಾಣಿಸ್ತು, 1-2 ಎಲೆನಲ್ಲಿ ಚುಕ್ಕೆ ಕಾಣಿಸ್ತು, ಅಂತ ಸಮಯದಲ್ಲಿ ನಾವು ಆದಷ್ಟು ಸ್ಪ್ರೇಯಿಂಗ್ ನ ತಗೋಬೇಕಾಗತ್ತೆ. ಅದನ್ನ ಬಿಟ್ಟು ನಾವು ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ರೈತರು ನೋಡ್ಕೊಳ್ಳಿ, ಎಲ್ಲೆಲ್ಲಿ ಹೂಗೊಂಚಲು ನಲ್ಲಿ ಪೌಡ್ರಿ ಮಿಲ್ಡ್ಯೂ ಬಂದಿದೆ, ಬೂದಿ ರೋಗ ಬಂದಿದೆ, ಆವಾಗ ನಿರ್ವಹಣೆಯನ್ನ ಮಾಡ್ರಿ. ಚಿಬ್ಬು ರೋಗ ಕಾಣಿಸ್ತಾ ಇದೆ ಅಂದಾಗ ಔಷಧಿಗಳನ್ನ ಸಿಂಪರಣೆ ಮಾಡಿ. ಮತ್ತೆ ಆದಷ್ಟು ಹಣ್ಣುಗಳನ್ನು ಕಟಾವು ಮಾಡ್ಬೇಕಾದ್ರೆ ಗಾಯ ಆಗದೆ ಇದಂಗೆ, ಪೆಟ್ಟಾಗದೆ ಇದಂಗೆ ನೋಡ್ಕೊಳ್ಳಿ. ಅದರಿಂದ ನಾವು ಆದಷ್ಟು ಲಾಸ್ ನ ಅವಾಯ್ಡ್ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಸವಿತಾ ಅವರ, ಇದುವರೆಗೂ ಈ ಮಾವಿನ ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತಕ್ಕಂಥ ವಿಚಾರವನ್ನು ತಿಳಿಸಿದ್ರಿ. ರೈತರಿಗೆ ನಿಮ್ಮ ಫೋನ್ ಸಂಖ್ಯೆನ ಕೊಡ್ತೀರಿ, ಯಾರಾದರೂ ಮಾವನ್ನ ಬೆಳೆಯುವಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬೇಕಾಗಿತ್ತಂದರೆ ಪಡ್ಕೋತಾರೆ. ನಿಮ್ಮ ಫೋನ್ ಸಂಖ್ಯೆನ ಹೇಳಿ ರೈತರಿಗೆ. ನನ್ನ ಫೋನ್ ಸಂಖ್ಯೆ 9 9 0 0 0 6 2 3 8 4 3 8 4 3. ಒಳ್ಳೆಯದು ಡಾಕ್ಟರ್ ಸವಿತಾ ಅವರು, ಇದುವರೆಗೆ ಈ ಮಾವಿನ ಬೆಳೆಯ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾವಿನ ಬೆಳೆಯ ರೋಗಗಳು ಮತ್ತು ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸವಿತಾ ಎಎಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಸಿರ್ವಾರ್ ತಾಲೂಕಿನ ಜಂಬಲ್ದಿನ್ನಿ ಗ್ರಾಮದ ಯುವ ರೈತ ಮತ್ತು ಸಾವಯವ ಕೃಷಿಕ ಸೂಗಪ್ಪ ಅವರ ಸಾವಯವ ಭತ್ತದ ಬೇಸಾಯದ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಸಿರ್ವಾರ್ ತಾಲೂಕು ಜಂಬಲ್ದಿನ್ನಿ ಗ್ರಾಮದ ಸುರೇಶ್ ಅವರು. ಇವರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು ವರ್ಷದಿಂದ ಭತ್ತದ ಬೇಸಾಯವನ್ನು ಸಹ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಸುರೇಶ್ ಅವರೇ, ಏನು ಸಾಲೆಯನ್ನು ಓದಿರ್ತಾವೆ? ಸರ್ ನಮಸ್ಕಾರ. ಪಿ ಯು ಸಿ ಸೆಕೆಂಡ್ ಇಯರ್. ನಾವು ಮೂಲತಃ ಕೃಷಿಯವರು ಸರ್. ಕೃಷಿ? ಹಾಂ. ಕೃಷಿ ಕುಟುಂಬ. ಏನೇನು ಕೃಷಿ ಅಂದರೆ ಏನೇನು ಭೂಮಿ ಇದೆ ತಮ್ಮದು? ಯಾವ ಥರ ಭೂಮಿ ಇದೆ? ಏನೇನು ಬೆಳೆಗಳನ್ನು ಬೆಳೀತಾ ಇರ್ತೀರಿ? ನಮ್ಮದು ಭೂಮಿ ಬ್ಲ್ಯಾಕ್ ಸಾಯಿಲ್ ಇದೆ ಸರ್. ಕಪ್ಪು ಭೂಮಿ ಇದೆ ಸರ್. ನಾವು ಓನ್ಲಿ ಭತ್ತ ಅಷ್ಟೇ ಬೆಳೀತಾ ಇದ್ದೀವಿ ಸರ್. ಭತ್ತ ಸ್ವಲ್ಪ ಮಳೆ ಕುಂಠಿತ ಆದರೆ ಜೋಳ, ಕಡಲೆ. ನೀರಾವರಿ ಅನುಕೂಲತೆ ಇದೆ ನಿಮಗೆ? ನಮಗೊಂದು 75% ಇದೆ ಸರ್. ಸ್ವಲ್ಪ ನಮ್ಮದು ಜಮಲಿನಿ ಅರ್ಧ ಭಾಗ ನೀರಾವರಿ ಭಾಳ ಅನುಕೂಲ ಐತ್ರಿ, ಅರ್ಧ ಭಾಗ ನೀರಾವರಿಗೆ ಸ್ವಲ್ಪ ಅನುಕೂಲ ಕಡಿಮೆ, ಸ್ವಲ್ಪ ತೇಲ್ಯಾಂಡ್ ಆಗುತ್ತೆ. ಎಷ್ಟು ವರ್ಷದಿಂದ ಒಕ್ಕಲ್ತನಕ್ಕೆ ನಿಂತಿರ್ ನಾವು? ನಾವು ಮಿನಿಮಮ್ ಒಂದು 6-8 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್, ಒಕ್ಕಲ್ತನ ಮಾಡ್ತಾ ಇದ್ದೀವಿ. ಹೇಗೆ ಒಕ್ಕಲ್ತನ ಅಂತಂದ್ರೆ, ಏನು ಎತ್ತುಗಳು ಇಟ್ಕೊಂಡಿರಾ, ಟ್ರ್ಯಾಕ್ಟರ್ ಅದಾವ ನಿಮ್ದು, ಹೇಗೆ ಮಾಡಿಸ್ತಾ ಇದ್ದೀರಿ? ನಮ್ದು ಟ್ರ್ಯಾಕ್ಟರ್ ಇದೆ ಸರ್, ಟ್ರ್ಯಾಕ್ಟರ್ಲಿಂದ ಒಕ್ಕಲ್ತನ ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ನಿಮ್ಮ ಭೂಮಿ ಅಲ್ಲದೆ ಬೇರೆ ರೈತರ ಭೂಮಿಯನ್ನ ಬೇರೆಯವರ ಲೀಸ್ ತಗೊಂಡು ಮಾಡ್ತಾ ಇದ್ದೀವಿ ಸರ್. ಹೇಗೆ ಭತ್ತದ ಬೇಸಾಯ ವರ್ಷದಿಂದ ವರ್ಷಕ್ಕೆ ಯಾವ ರೀತಿ ಬದಲಾವಣೆ ಆಗುತ್ತದೆ, ನೀವು ಯಾವ ರೀತಿ ಮಾಡ್ತೀರಾ? ನಾವು 2006 ಭತ್ತ ಬೆಳೆಸ್ತಾ ಇದ್ದೀವಿ ಸರ್. 2006 ಇನ್ನೂ ಅಷ್ಟು ನಮಗೆ ಮಾಹಿತಿ ಇದ್ದಿಲ್ಲ. 2008 ಪರಿಪೂರ್ಣವಾದ ಮಾಹಿತಿ ಇದೆ ಸರ್. ನಾವು ಆಗ 2008 ಭತ್ತ ಮಾಡೋದಕ್ಕೂ ಈಗ 2022 ಭತ್ತ ನಾವು ನಾಟಿ ಮಾಡಿ ಬೆಳೆಯೋದು ಮಾರ್ಕೆಟಿಂಗ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಸರ್. ಏನು ವ್ಯತ್ಯಾಸ ಹೇಳಿ ಸ್ವಲ್ಪ ನೋಡಿ. ಅವಾಗೆಲ್ಲ ಒಂದು 50 ರೂಪಾಯಿ ಕೂಲಿ ಇತ್ತು ಸರ್. ಈಗೆಲ್ಲ 200-350 ರೂಪಾಯಿ ತನಕ ಆಗಿದೆ ಸರ್ ಲೇಬರ್ ಖರ್ಚು. ಒಂದು ದಿನ ಬೆಳಗ್ಗೆ 11 ಗಂಟೆಗೆ ಬರ್ತಾರೆ, ಸಾಯಂಕಾಲ 5 ಗಂಟೆಗೆ ಹೋಗ್ತಾರೆ. ಅದು ಒಂದು ಸಮಸ್ಯೆ ಸರ್ ನಮಗೆ. ನೆಕ್ಸ್ಟು ಟ್ರ್ಯಾಕ್ಟ್ರು ಡೀಸೆಲ್ ಕಡಿಮೆ ಇತ್ತು. ಅವಾಗ 50-26 ರೂಪಾಯಿ ಇತ್ತು ಸರ್. 2008 26 ರೂಪಾಯಿ ಇತ್ತು. ಈಗೆಲ್ಲ 85 ರೂಪಾಯಿ ಆಗಿದೆ ಸರ್. ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ ಸರ್. ಭತ್ತ ಬೆಳೆದ್ರಲ್ಲಿ ಏನು ಉಪಯೋಗ ಇಲ್ಲ ಇವತ್ತು 2022. ಆದರೂ ಭತ್ತ ಬೆಳೆದನ್ನು ಬಿಡ್ತಾ ಇಲ್ಲ? ಬಿಡ್ತಾ ಇಲ್ಲ ಸರ್. ಯಾಕೆ? ಈಗ ನಮ್ಮದು ಯಾಕೆ ಅಂತಂದರೆ, ನಮ್ಮ ಜಮೀನು ಕೆಳಗಡೆ ಇದೆ, ಬೇರೆಯವರ ಜಮೀನು ಬಗಡೆ ಇರ್ತಾರೆ, ಅಂದರೆ ಮೇಲ್ಗಡೆ. ಅವರು ಭತ್ತ ನಾಟಿ ಮಾಡಿದರೆ ಕೆಳಗಡೆ ಅವರು ನೀರು ನಮ್ಗಡೆ ಬರುತ್ತಲ್ಲ ಸರ್. ಕೆಳಗಡೆ ಇದ್ದ ಜಮೀನಿಗೆ ಬಂದಾಗ ಇವರು ಭತ್ತನೇ ಮಾಡ್ಬೇಕು ಸರ್, ಬೇರೆ ಅನುಕೂಲ ಯಾವುದೇ ಇರಲ್ಲ ಸರ್. ಜೋಳ ಬಿತ್ತಿದ್ರೆ ಬಸಿ ಬರುತ್ತೆ, ಹಂಗಾಗಿ ಸಮಸ್ಯೆ ಸರ್. ಸುರೇಶ್ ಅವರೇ, ಈಗ ಭತ್ತದ ಇಳುವರಿಗೆ ಬಂದಾಗ 2008 ಭತ್ತದ ಬೇಸಾಯ ಮಾಡ್ತಾ ಇದ್ದೀರಿ ನೀವು. ಹಾಂ ಸರ್. ಇಳುವರಿ ಮೊದಲು ಎಷ್ಟು ತಗೋತಿದ್ರಿ, ಈಗ ಎಷ್ಟೆಷ್ಟು ಇಳುವರಿ ಬರಕತ್ತವ ಸರ್? 2008 ಏನಿಲ್ಲ, ಮಿನಿಮಮ್ ಅಂತಂದ್ರೆ 45-48 ಬರ್ತಾ ಇತ್ತು ಸರ್. ಈಗಿಂದು ನಮ್ಮ ನಮ್ಮ ಜಮೀನೆಲ್ಲ 2022ರಲ್ಲಿ ಕಂಪೇರ್ ಮಾಡಿದ್ರೆ 38-35 ಬರ್ತಾ ಇದೆ ಸರ್. ಏನಕ್ಕೆ ಅಂತಂದ್ರೆ ಗೊಬ್ಬರ ರಾಸಾಯನಿಕ ಅತಿ ಹೆಚ್ಚು ಉಪಯೋಗಿಸೋದ್ರಿಂದ ಭೂಮಿ ಎಲ್ಲ ಹಾಳಾಗಿದೆ ಸರ್. ಹಂಗಾಗಿ ಬೆಳೆ ನಮಗೆ ಕುಂಠಿತವಾಗಿದೆ ಸರ್. ಹೇಗೆ ಮತ್ತೆ ಇತ್ತೀಚೆಗೆ ಬಹಳಷ್ಟು ಜನ ರೈತರು ಸಾವಯವ ಕೃಷಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ತಾವು ಸಾವಯವ ಕೃಷಿ ಅಂತ ಹೋಗ್ಬೋದಲ್ಲ ಸರ್? ನಾವು ಸಾವಯವ ಕೃಷಿ ಒಂದು 2-3 ವರ್ಷ ಮಾಡಿದ್ವಿ ಸರ್. ಸಾವಯವ ಕೃಷಿ ಮಾಡಿ 3 ವರ್ಷ ಮಾಡಿವಿ ಸರ್. 3 ವರ್ಷ ಮಾಡಿ ಈಗೇನಾಗೈತ್ರಿ, ಒಂದು 3 ಎಕರೆ ಜಮೀನು ಮಾತ್ರ ಸಾವಯವ ಮಾಡ್ತಾ ಇದ್ವಿ ಸರ್. 3 ಎಕರೆ ಮಾತ್ರ ಸರ್. ಯಾಕೆ ಉಳಿದಂತ ಎಲ್ಲ ಒಂದು ಭತ್ತದ ಬೇಸಾಯವನ್ನ ಸಾವಯವ ಕೃಷಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗುತ್ತೆ ಸರ್, ಅದು ಸ್ವಲ್ಪ ಲೇಬರ್ ಸಮಸ್ಯೆ ಸರ್. ನಮ್ದು ಒಂದು ಜಮೀನು ಒಂದು 20 ಎಕರೆ ಐತೆ ಸರ್. ಮೊದಲೆಲ್ಲ ಒಂದು 20 ಎಕರೆ ನಾಟಿ ಮಾಡಿ ಸಾವಯವ ಕೃಷಿ ಮಾಡಿ ಭತ್ತ, ನಾವು ಅಂದ್ರೆ ಗೋವಾಧಾರಿತ ಕೃಷಿ ಸರ್. ನಮ್ದು ಒಂದು 30-32 ಹಸು ಇದ್ವು ಸರ್. ಅದು ಗೋಮೂತ್ರ, ಸೆಗಣಿ ಮತ್ತೆ ಇದು ಕಾಂಪೋಸ್ಟ್, ಅದರಿಂದ ಮುಖಾಂತರ ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕಿ ಭತ್ತ ಬೆಳೆಸಿದ್ವಿ ಸರ್. ಅಂದ್ರೆ ಸ್ಪ್ರೇ ಏನು ಮಾಡಿಲ್ಲ, ಸ್ಪ್ರೇ ಮಾತ್ರ ನಾವೇ ಸ್ವಂತ ಓನ್ ಆಗಿ ರೆಡಿ ಮಾಡ್ಕೊಂಡ್ರೆ ಸರ್. ಇದೇ ನಮ್ಮ ಗಿಡ ಮೂಲಿಕೆ ಇರ್ಬೋದು, ಬೇನೆ ಗಿಡ ಇರ್ಬೋದು, ಈ ಚಿತ್ತಪತ್ಲ ಹಣ್ಣಿಂದು ಎಲೆ ಇರ್ಬೋದು, ತಪ್ಪಲ ಎಲೆ, ಈ ಆಡು ಮುಟ್ಲಾರಂತ ಸೊಪ್ಪು, ಅದರಲ್ಲಿ ಮಾತ್ರ ನಾವು ಸ್ಪ್ರೇ ಬರ ಅದರಲ್ಲಿ ಏನು ಅಂಶ ಐತೆ, ಯಾವ ರೋಗಕ್ಕೆ ಯಾವ್ದು ಬರ್ತದೆ ಅಂತೇಳಿ ನಾವೇ ರೆಡಿ ಮಾಡ್ಕೊಂಡು ಸ್ವಂತ ಸ್ಪ್ರೇ ಮಾಡ್ತಿದ್ವಿ ಸರ್. ಅಂದ್ರೆ ಯಾವುದೇ ರಾಸಾಯನಿಕ ನೀವು ಬಳಸೋದಿಲ್ಲ? ರಾಸಾಯನಿಕ ಬಳಸೋದಿಲ್ಲ ಸರ್. ಹೇಗೆ ಈಗ ನೋಡ್ರಿ, 3 ಎಕರೆದಲ್ಲಿ ಮಾತ್ರ ಸಾವಯವ ಮಾಡ್ತೀವಿ, ರಾಸಾಯನಿಕ ಹಾಕ್ತೀರಾ? ರಾಸಾಯನಿಕ ಹಾಕ್ತೀವಿ ಸರ್, ಅದೆಲ್ಲ ಬೇರೆಯವರಿಗೆ ಲೀಸ್ ಕೊಟ್ಟಿನಿ ಸರ್. ಲೀಸ್ ಕೊಟ್ಟಿ? ಹಾಂ ಸರ್. ಅದರಲ್ಲಿ ಏನು ಎದಕ್ಕೆ ಲೀಸ್ ಕೊಟ್ಟಿನಿ ಅಂದ್ರೆ, ನಾವು ರಾಸಾಯನಿಕ ಮಾಡಬಾರ್ದು ಎಂಬ ಒಂದು ಉದ್ದೇಶಕ್ಕೆ ಕೊಟ್ಟಿನಿ ಸರ್. ಕೊಟ್ಟಿದ್ದೆ ಅಲ್ಲ, ನೀವು ಮತ್ತೆ ಬೇರೆಯವ್ರಿಗೆ ಹೇಳ್ಬೇಕಲ್ಲ ಸಾವಯವ ಮಾಡಿರಪ್ಪ. ಅವರು ನನ್ನ ಮಾತು ಕೇಳಲ್ಲ ಸರ್. ಅವ್ರಿಗೆ ಏನಾಗೈತ್ರಿ, ಮಿನಿಮಮ್ ಏನಿಲ್ಲ ಅಂದ್ರೆ 45-50 ಭತ್ತ ಬರಬೇಕು, ಸುಮ್ಮನೆ ಮಾಡ್ತಾ ಇರಬೇಕು, ಅದರಲ್ಲಿ ಏನಾದ ಎಷ್ಟು ಲಾಭ ಬರ್ತೈತೆ, ನಾವು ಎದಕ್ಕೆ ಮಾಡಕತ್ತೀವಿ, ಮುಂದೆ ಮಾರ್ಕೆಟ್ನಾಗ ಇವತ್ತೆಲ್ಲ 1250-1300 ರೂಪಾಯಿ ರೇಟ್ ಇದೆ. 2016-17 ರೂಪಾಯಿ ಸರ್ ಭತ್ತದ ಮಾರ್ಕೆಟ್. ಇವತ್ತು ಯಾಕೆ ಡೌನ್ ಆಗ್ಯದ, ನಾವು ಎಲ್ಲಿ ಕುಂಠಿತಾಗ್ಯದ, ಇದಕ್ಕೇನು ಕಾರಣ ಅಂತ ಒಂದು ಹಿಂದಕ್ಕೆ ತಿರುಗಿ ನೋಡಿದಾಗ ಮಾತ್ರ ಇದ್ರದ್ದು ಭತ್ತ ಬೆಳೆಯೋದು ಗೊತ್ತಾಗುತ್ತೆ ಸರ್ ಎಲ್ಲ ರೈತರಿಗೆ. ಈಗ ನೀವು ರಾಸಾಯನಿಕದಲ್ಲಿ ಎಷ್ಟು ಖರ್ಚು ಬರ್ತದೆ ಭತ್ತ ಬೆಳೆಯುವಂಥದ್ದು, ಆಮೇಲೆ ಸಾವಯವ ರೀತಿಯೊಳಗೆ ನೀವು ಭತ್ತವನ್ನು ಮಾಡ್ತಾ ಇದ್ದೀರಿ, ಖರ್ಚು ಎಷ್ಟು ಬರ್ತದೆ ಒಂದು ಎಕರೆ? ಈಗ ನಾವು ಸಾವಯವ ರೀತಿಯಿಂದ ನಾವು ಬೆಳೆದಾಗ ಸರ್ 25-26 ಸಾವಿರ ರೂಪಾಯಿ ಬಂತು ಸರ್. ಅಂದರೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕಿವಿ ಸರ್. ಈಗ ಸಡನ್ ಆಗಿ ನಾವು ರಾಸಾಯನಿಕ ಬಳಸಬಾರ್ದು ಅಂತಂದ್ರೆ ರೈತ ಲಾಸ್ ಆಗಿಬಿಡ್ತಾನೆ ಸರ್. ಸ್ವಲ್ಪ ಅಂದ್ರೆ ಈಗ 1 ಎಕರೆಗೆ ಮಿನಿಮಮ್ ಜಮೀನ್ ಏನಿಲ್ಲ ಒಬ್ಬ ರೈತ ಅಂದ್ರೆ 1 ಎಕರೆಗೆ 10-11 ಚೀಲ ಗೊಬ್ಬರ ಹಾಕ್ತಾನೆ ಸರ್. ಅದರಲ್ಲಿ ಯೂರಿಯಾ ಬಂತು, ಪೊಟಾಸ್ ಬಂತು, ಇದು ಕಾಂಪ್ಲೆಕ್ಸ್ ಎಲ್ಲ ಸೇರಿ ಸರ್. ಅದರಲ್ಲಿ ನಾವು ಒಂದು 6 ಚೀಲ ಹಾಕ್ಬೇಕು ಸರ್ ಎಲ್ಲ ಯೂರಿಯಾ ಒಂದು ಬಿಟ್ಟು ಸರ್. ಯೂರಿಯಾ ಸ್ವಲ್ಪ ಪ್ರಮಾಣದಲ್ಲಿ 10-15 ಕೆಜಿ ಮುಖಾಂತರ ಅಷ್ಟೇ ಪ್ರಮಾಣದಲ್ಲಿ ಬೆಳೆಸಿ ಹಾಕ್ಬೋದು ಸರ್. 2ನೇ ವರ್ಷ ಮಾತ್ರ ಒಂದು 4 ಚೀಲ ಹಾಕ್ಬೋದು, 3ನೇ ವರ್ಷ ಮಾತ್ರ ಒಂದು 2 ಚೀಲ ಹಾಕಿ ಬೆಳೆಸ್ಬೋದು. ಸಡನ್ ಆಗಿ ನಾವು ಸಾವಯವ ಬಂದ್ಬಿಟ್ರೆ 10-12-13 ಚೀಲ ಬರುತ್ತೆ. ಯಾಕೆ ನಾವು 50 ಚೀಲ ಬೆಳೆಯಲ್ಲಿ 12-13 ಚೀಲ ಬಂತಂದ್ರೆ ರೈತಲ್ಲ ಒಂಥರ ಎದೆ ಹೊಡ್ಕೊಂಡ್ಬಿಡ್ತಾರೆ. ಒಂಥರ ನಾವು ಏನಪ್ಪ ಎದಕ್ಕೆ ಎದೆ ಹೊಡಕಂತ ನನ್ನ ಸರ್, ಪಕ್ಕದ ಜಮೀನಲ್ಲಿ 45 ಬೆಳೆದಿರ್ತಾನೆ ರೈತರು, ನನ್ನ ಜಮೀನಲ್ಲಿ 12 ಚೀಲ ಬೆಳೆದನಂದ್ರೆ ಏನಪ್ಪ ಇದು ಏನು ಈಗ ಅದು ಆಘಾತ ಆಗಿಬಿಟ್ಟತೆ, ಬೆಲೆ ಕಡಿಮೆ ಆಗುತ್ತೆ ಎಂಬ ಉದ್ದೇಶಕ್ಕೆ ಆ ಥರ ಆಗುತ್ತೆ ಸರ್. ಅದೇ ನಾವು ಎಷ್ಟು ಬರುತ್ತೆ ಇಳುವರಿ ಸಾವಯವ ಮಾಡ್ತಾ ಇದ್ರಲ್ಲ ಅಲ್ಲಿ ಎಷ್ಟು ಇಳುವರಿ ಅಲ್ಲಿ ಸರ್? ಅಲ್ಲಿ 25-28 ತನಕ ಬರ್ತದೆ ಸರ್. ಅಲ್ಲಿ ಜಾಸ್ತಿ ಬರಲ್ಲ ಸರ್, ಆಗೋದಿಲ್ಲ. ಆಗಲ್ಲ ಸರ್, ಸ್ವಲ್ಪ ಪ್ರಮಾಣದಲ್ಲಿ ಗೊಬ್ಬರ ಹಾಕಿ 25-28 ಆಟೋಮೆಟಿಕ್ ಆಗಿ ಬೆಳೆದಿನಿ ಸರ್ ನಾನು. ಅದೇ ಸ್ವಲ್ಪ ಜೂನ್ ಜುಲೈತಲ್ಲಿ ಸ್ವಲ್ಪ ಮಳೆ ಆಗಿ ಜುಲೈ ಏನು 20ಕ್ಕೆ ನಾಟಿ ಮಾಡಿದ್ರೆ ಒಂದು 32-33 ಚೀಲ ಬೆಳಿಬೋದು ಸರ್, 35 ಚೀಲ ತನಕ ಬೆಳಿಬೋದು ಸರ್. ಅದೇ ಆಗಸ್ಟ್ ಎಂಡ್ ಆಗಸ್ಟ್ 20-20 ಮೇಲ್ಪಟ್ಟು ಬೆಳೆದ್ರೆ ಅದೇ 25 ಸ್ವಲ್ಪ ಇಳುವರಿ ಕಡಿಮೆ. ಹಾಂ ಸರ್, ಮಳೆ ಮೇಲೆ ಡಿಪೆಂಡ್ ಸರ್. ಮಳೆ ಹೆಂಗ ಯಾವ ತರ ಮುಂಕಟ, ಈಗ 2 ವರ್ಷ ಲಾಕ್ಡೌನ್ ಎಫೆಕ್ಟ್ ಇಂದಾಗಿ 2 ವರ್ಷ ಮಳೆ ಮುಂಗಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆ ಸರ್ಕಲ್ ಎಲ್ಲ ಕೊಟ್ಟಿವಿ ಸರ್. ಅದು ಒಪಿನಿಯನ್ ಚಲೋ ಬಂತು ಸರ್. ಹೆಂಗಂತಂದ್ರೆ ಈಗ ನಾವು ಸಾವಯವದಲ್ಲಿ ಬೆಳೆದಂತ ಭತ್ತ ಅನ್ನ ಟೇಸ್ಟ್ ಬರಕತ್ತೆ ಸರ್. ಹಂಗಾಗಿ ಇದು ಸಾವಯವದಲ್ಲಿ ಬೆಳೆದದಂತೇಳಿ ನಾವು ಒಂದು 300 ಚೀಲ ಮಾರಿದ್ವಿ ಸರ್. ಆ ಥರ ಉಳಿಕೆ ಭತ್ತ ಇದೆಯಲ್ಲ ಸರ್, ನಮ್ದು ಹಣದ ಅವಶ್ಯಕತೆಯಿಂದ ಡೈರೆಕ್ಟ್ ಆಗಿ ಮಾರ್ಕೆಟ್ ಮಿಲ್ಲಿಂಗ್ ಕೊಟ್ಟಿವಿ ಸರ್. ಹೇಗೆ ಬೇಡಿಕೆ ಬರ್ತಾ ಇದೆಯಾ ಸಾವಯವದಲ್ಲಿ? ಬೇಡಿಕೆ ಇದೆ ಸರ್, ಬಹಳಷ್ಟು ಮಂದಿ ಇಲ್ಲರಿ ತಗೊಳಲ್ಲ ಅಂತ. ಆಮೇಲೆ ಬಹಳಷ್ಟು ತುಟ್ಟಿ ರೇಟ್ ಇಟ್ಟು ಮಾರ್ತಿರ್ತಾರೆ, ಹಿಂಗಾಗಿ ಜನ ತಗೊಳ್ಳಿಕ್ಕೆ ಹಿಂದೆ ಮುಂದೆ ಹಾಕ್ತಿರ್ತಾರೆ ಸಾವಯವ ಅಂತೇಳಿ. ಏನಪ್ಪ ಸಾವಯವ ಅಂದ್ರೆ ಒಂಥರ ನಮಗೆ ಟೊಪಿಗೆ ಹಾಕ್ತಾರೆ ಏನಪ್ಪ ಅನ್ನತಕ್ಕಂಥ ಭಾವನೆಗಳು ಬಂದ್ಬಿಡ್ತಾವೆ ಜನರಲ್ಲಿ. ಹಾಂ ಸರ್, ಅದು ಇವತ್ತಿನ ದಿನದಲ್ಲ ಅದು ಸರ್ವೇ ಸಾಮಾನ್ಯ ಆಗಿದೆ ಸರ್. ಈಗ ನಾವು ಬೆಳೆದುವಪ್ಪ ಭತ್ತ, ನಾವು ನಮ್ಮೂರಲ್ಲಿ ಏನು ಗೊತ್ತಿಲ್ಲ, ನಾವು ಸಾವಯವದಲ್ಲಿ ಬೆಳೆದ್ವಿ, ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಮೊಬೈಲ್ ಇದೆ ಸರ್, ನಾವು ಫೇಸ್ಬುಕ್ಕಲ್ಲಿ ಇರ್ಬೋದು, ವಾಟ್ಸಪ್ ಯೂಸ್ ಮುಖಾಂತರ ನಾವು ಸಾವಯವ ಬೆಳೆದ್ವಿ ಅಂತೇಳಿ ಒಂದು ಅದು ಫೋಟೋ ಹಾಕೋದಾಗಲಿ, ನಾವು ಏನು ಮಾಡ್ತಾ ಇದ್ವಿ ಏನು ಬಳಸ್ತೀವಿ ಅದರಲ್ಲಿ ಫೋಟೋ ಹಾಕಿ ಒಂದು ಒಪಿನಿಯನ್ ತೊಗೋಬೇಕು ಸರ್. ಆಮೇಲೆ ನಾವು ಫ್ರೆಂಡ್ ಸರ್ಕಲ್ದಾಗೆಲ್ಲ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೊಟ್ಟು ಆಮೇಲೆ ಬೆಂಗಳೂರು ಲೆವೆಲಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಮಾತ್ರ ಒಬ್ಬ ರೈತ ಸಾವಯವ ಬೆಳೆದಲ್ಲಿ ಸಕ್ಸಸ್ ಆತನ ಸರ್. ಅಂದ್ರೆ ಊರ್ ಬಿಟ್ಟು ಬೇರೆ ಕಡೆ ಎಲ್ಲ ಕಡೆ ಗೊತ್ತಿರ್ಬೇಕು ಸರ್, ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಸರ್. ನಮಗೆ ಹಂಗೆ ಆಗಿತ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ. ನಾವೆಲ್ಲ ಒಂದು 700 ಚೀಲದವ ಭತ್ತ ಮಾರಕ್ ಆಗ್ತದ ಇಲ್ಲ ಅಂತೇಳಿ ಒಂದು ಹಣದ ಅವಶ್ಯಕತೆಯಿಂದ ಒಂದು ಸ್ವಲ್ಪ ಭತ್ತ ಕೊಟ್ಬಿಟ್ಟಿವಿ ಸರ್. ಆಮೇಲೆ 300 ಚೀಲ ಏನಿದೆ ಅಲ್ಲ, ಆಮೇಲೆ ನಾವು ಸಣ್ಣ ಪ್ರಮಾಣದಲ್ಲಿ ಮಾರ್ಕೆಟ್ ಮಾಡ್ಕೊಂತ ಹೋದ್ವಿ. ಇಲ್ಲೇ ರಾಯಚೂರು ನಮ್ಗೆ ಗೊತ್ತಿದ್ದವ್ರು ಏನಿಲ್ಲ ಅಂದ್ರೆ ಒಂದು 100 ಕ್ವಿಂಟಲ್ ಕೊಡಿಸಿದ್ದಾರೆ ಸರ್. ಆಮೇಲೆ ಸುತ್ತಮುತ್ತ ಪೋತ್ನಾಳ್ ಇದೆ ಮತ್ತು ಮಾನವಿ ಇದೆ ಅಲ್ಲಿ ಲೋಕಲ್ ಮತ್ತು ಲೋಕಲ್ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡು ಇವತ್ತಿನ ದಿನಲೇ ಪ್ರತಿಯೊಬ್ಬರು ಏನಿಲ್ಲ ಅಂದ್ರೆ ನಮ್ಮದೇ ಬತ್ತ ಅಕ್ಕಿ ಕೇಳ್ತಾ ಇದ್ದಾರೆ ಸರ್. ಈ ಮಾರ್ಕೆಟಲ್ಲಿ ನಮ್ಮ ರಾಯಚೂರು ತಾಲೂಕು ಇರ್ಬೋದು, ಶಿರವಾರ ಮಾನವಿ ತಾಲೂಕು ಇರ್ಬೋದು ಸರ್. ಅಂದರೆ ನಿಮ್ಮ ವಿಚಾರದಲ್ಲಿ ಸಾವಯವ ಭತ್ತವನ್ನು ಬೆಳೆಯೋದು ಅಷ್ಟು ಖರ್ಚು ಬರೋದಿಲ್ಲ, ಖರ್ಚು ಕಡಿಮೆ ಆಗುತ್ತೆ, ಲಾಭ ಜಾಸ್ತಿ ಅಂತೀರಾ ಹೇಗೆ ಸರ್? ಸಾವಯವದಲ್ಲಿ ಬೆಳೆದ್ರೆ ಖರ್ಚುನೂ ಭಾಳ ಕಡಿಮೆ ಸರ್. ಅಂದು ರೈತರ ಶ್ರಮ ಇದೆ ಸರ್, ಅದರ ಶ್ರಮ ಇದೆ. ನಾವೇ ಈಗ ಸಾವಯವ ಅಂತ ಹೇಳ್ತಾರೆ ಸರ್ ಪ್ರತಿಯೊಬ್ಬ ರೈತ. ಈಗ ಫರ್ಟಿಲೈಸರ್ ಅಂಗಡಿಯಲ್ಲಿ ಹೋದ್ರೆ ಸಾವಯವ ಇದು ಅಂತೇಳಿ ಕೊಡ್ತಾರೆ. ಅದು ವಿಶ್ವಾಸ ಮೇಲೆ ತಗೋಬೇಕು. ಈಗ ನರ್ಸರಿ ಕಂಪ್ನಿ ಇದು ಸಾವಯವ ಅಂತ ಹೇಳ್ತಾರೆ ಸರ್. ಈಗೆಲ್ಲ ಯೂರಿಯಾ ನಾನು ಲಿಕ್ವಿಡ್ ಬಂದಿದೆ ಅಲ್ಲ ಸರ್, ಅದೆಲ್ಲ ಹಾಕಿದ್ರೆ ಈಗ ಗೊಬ್ಬರದಲ್ಲಿ 10 ಚೀಲ ಹಾಕಬಲ್ಲ ಇದೆ, ಕಡಿಮೆ ಉಪಯೋಗಿಸ್ಬೋದಲ್ರಿ ನಾವು ಅಂತ ಒಂದು ಇದೆ ಸರ್. ಅದನ್ನು ನಾವು ಮರೆ ಹೋಗ ಬದಲಿ ವೇಸ್ಟ್ ಕಂಪೋಸರ್ ಇದೆ ನಮ್ಮ ಗೋಪಾಲ್ ಭಾಯ್ ಸುತ್ತಾರಿ ಅಹಮದಾಬಾದ್ ಕನ್ನೇರ್ಮಠ ಸ್ವಾಮೀಜಿ ಮಾರ್ಗದರ್ಶನ ಮೇಲೆ ಗೋವಾಧಾರಿತ ಕೃಷಿ ಬೆಳಿಬೋದಲ್ಲ ಸರ್. ಎಷ್ಟು ಕಡಿಮೆ ಸಾಧ್ಯ ಖರ್ಚು ಮಾಡ್ತೀವಿ ಅಷ್ಟು ನಾವು ಇಳುವರಿ ತೊಗೋಬೋದು ಸರ್. ಇಳುವರಿ ಕುಂಠಿತ ಆದರೂ ಕೂಡ ನಾವು ಮುಂದೆ ಸಾಗ್ಬೋದು ಸರ್. ಮುಂದೆ ರೈತ ನಾವು ಎಷ್ಟು ಬೆಳೆಯೋಕೆ ಇಳುವರಿ ಕಡಿಮೆ ಬರ್ಬೋದು, ನಮ್ಗೆ ಮುಂದೆ ರೈತರಿಗೆ ಬೆನಿಫಿಟ್ ಆದ ಸರ್, ಮಾರ್ಕೆಟಲ್ಲಿ ರೇಟ್ ಸಿಗುತ್ತೆ ರೀ. ವೇಸ್ಟ್ ಡಿಕಾಂಪೋಸರ್ ಹೇಗೆ ಬಳಸ್ತಾ ಇದ್ದಾರೆ ಭತ್ತದ ಬೇಸಾಯದಲ್ಲಿ ತಾವು? ಸೊ ಭತ್ತದ ಬೇಸಾಯಲ್ಲಿ ಒಂದು 200 ಲೀಟ್ರ್ ನೀರಲ್ಲಿ ಸರ್, 2 ಲೀಟ್ರ್ ಕಲ್ಚರ್ ತೊಗೊಂಬಂದು 2 ಕೆಜಿ ಬೆಲ್ಲ ಹಾಕಿ 7 ದಿನ ಒತ್ತಟ್ಟಿಗೆ ತಿರುಗಿಸಿ ಎಕರೆಗೆ ಒಂದು 200 ಲೀಟ್ರ್ ಬಿಡ್ಬೋದು ಸರ್. ನೀರಲ್ಲಿ ಬಿಟ್ಬಿಡೋದು? ನೀರಲ್ಲೇ ಬಿಟ್ಬಿಡೋದು ಸರ್. ಮತ್ತೇನು ಸಿಂಪರಣೆ ಮಾಡ್ತಿರೋದು? ಒಂದು 12 ಲೀಟ್ರಿಗೆ 2 ಲೀಟ್ರ್ ಹಾಕಿ ಸಿಂಪರಣೆ ಮಾಡ್ಬೋದು ಸರ್. ಆಮೇಲೆ ಗೋಕೃಪಾಮೃತ ಅದನ್ನು ಸೇಮ್ ಸರ್, 200 ಲೀಟ್ರ್ ನೀರಲ್ಲಿ 2 ಲೀಟ್ರ್ ಗೋಕೃಪಾಮೃತ ಕಲ್ಚರ್ ತೊಗೊಂಬಂದು 2 ಲೀಟ್ರ್ ಮಜ್ಜಿಗೆ 2 ಕೆಜಿ ಸಾವಯವ ಬೆಲ್ಲ ಒಂದು 7 ದಿನ ನಾವು ರೆಡಿ ಮಾಡ್ಕೋಬೇಕು. ಆ ಮಾಡ್ಕೊಂಡು ಆಮೇಲೆ ಎಲ್ಲಿ ನಮಗೆ ನೀರು ಹೋಗ್ತದೆ ಭತ್ತಕ್ಕೆ ಅಲ್ಲಿ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ನಳ ಇಟ್ಟು ನಾವು ಭತ್ತಕ್ಕೆ ಹೋಗೋ ಮೂಮೆಂಟಲ್ಲಿ ಚಾಲು ಮಾಡಿದ್ರೆ ಅನಿಯಾಗಿ ಬಿಡ್ತಾ ಇದ್ರೆ ಅದು ಅಲ್ಲಿ ತುಂಬ ಸ್ಪ್ರೆಡ್ ಆಗಿ ಜೀವಾಣುಗಳು ಕೆಲಸ ಮಾಡುತ್ತೆ ಸರ್. ಅದು ಹೇಗೆ ನಿಮಗೆ ಬದಲಾವಣೆ ಗಮನಿಸಿದ್ರೆ? ಗೋಕೃಪಾಮೃತ ಯೂಸ್ ಮಾಡೋದು, ಡಿಕಾಂಪೋಸರ್ ಯೂಸ್ ಮಾಡೋದ್ರಿಂದ ಭತ್ತದ ಬೆಳವಣಿಗೆ ಇರ್ಬೋದು? ಬೆಳೆಯಲ್ಲಿ ಬದಲಾವಣೆ ಇರುತ್ತೆ ಸರ್. ಯಾಕಂತಂದರೆ ನಾವು ಫರ್ಟಿಲೈಸರಲ್ಲಿ ಯೂಸ್ ಮಾಡಿ ಬೆಳೆಯೋದಕ್ಕೂ ಸಾವಯವ ರೀತಿಯಲ್ಲಿ ಬೆಳೆಯೋದಕ್ಕೂ ಭಾಳ ಬದಲಾವಣೆ ಇದೆ ಸರ್. ಫರ್ಟಿಲೈಸರಲ್ಲಿ ಯೂಸ್ ಮಾಡಿದ್ರೆ ಸರ್ ನಾವು ಹಂತ ಹಂತವಾಗಿ ನಮಗೆ ಬದಲಾವಣೆ ಕಾಣುತ್ತೆ ಸರ್. ಈ ಸಾವಯವದಲ್ಲಿ ಬದಲಾವಣೆ ಕಾಣಲ್ಲ ಸರ್. 15 ದಿನ 16 ದಿನ ಹೆಂಗಂಗೆ ಮುಂದೆ ದಿನಗಳಾದಂಗೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಕಂಡಂಗೆ ಆಗುತ್ತೆ ಸರ್. ಸಡನ್ ಆಗಿ ಬದಲಾವಣೆ ಆಗಲ್ಲ, ಆಗೋದಿಲ್ಲ. ರಾಸಾಯನಿಕ ಬಳಸಿದಾಗ ಸಡನ್ ಒಂದು ವಾರದಲ್ಲಿ ಬದಲಾವಣೆ ಆಗಿಬಿಡ್ತಾ ಏನಪ್ಪ ನಮ್ಮ ಭತ್ತ ಚೆನ್ನಾಗಿ ಬಂತ ಅಂತೀವಿ ಅಲ್ಲಿ, ಯಾಕಂದ್ರೆ ದುಡ್ಡು ಖರ್ಚು ಮಾಡಿರ್ತೀವಿ. ಇಲ್ಲಿ ನಾವು ಬೆಲ್ಲ ಕುಪ್ಪಾಮೃತ ಇದು ಸರ್ ಮಜ್ಜಿಗೆ ಮಾತ್ರ ಖರ್ಚು ಮಾಡಿರ್ತೀವಿ. ಹಂಗಾಗಿ ರೈತರಿಗೇನು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಬರ್ಬೇಕು ಸರ್. ಈ ಫರ್ಟಿಲೈಸರ್ ಯೂಸ್ ಮಾಡೋದಕ್ಕೂ ನಾವು ಸಾವಯವದಲ್ಲಿ ಬೆಳೆಯೋದಕ್ಕೂ ಏನು ವ್ಯತ್ಯಾಸ ಅದ ಅಂದ್ರೆ ಇದು ಬದಲಾವಣೆ ಮುಖಾಂತರ ಅಲ್ಲ ಸರ್. ಸಾವಯವದಲ್ಲಿ ಬೆಳೆದ್ರೆ 25 ಚೀಲ ಬಂತು, ನಾ ಡೈರೆಕ್ಟಾಗಿ ಮಾರ್ಕೆಟಿಗೆ ಮಾಡಿದೆ ಲಾಸ್ ಆಗ್ತಾನೆ ಸರ್ ರೈತ. ನಾವು ಅದನ್ನೇ ನಾವು ಸ್ವಲ್ಪ ಪ್ರಮಾಣದಲ್ಲಿ ಸಣ್ಣ ಮಿಲ್ ಇರ್ಬೋದು ಸೊ ಈ ಸಣ್ಣ ರೈತರು ಹೇಗೆ ನೀವು ಚೆನ್ನಾಗಿ ನೀವೇ ಸ್ವಂತ ಮಿಲ್ ಅಥವಾ ಹಳ್ಳಿ ಮಿಲ್ಗಳಲ್ಲಿ ಮಾಡಿಸ್ತೀರಾ ಅಥವಾ ಪಾಲಿಶ್ ದೊಡ್ಡ ಮಿಲ್ಗಳಿಗೆ? ಇಲ್ಲ, ನಮ್ಮೂರ್ಲಿಂದ ನಿಯರ್ ಒಂದು 13 ಕಿಲೋಮೀಟರ್ ಆಗುತ್ತೆ ಸರ್ ಮಾನ್ಯ ಅಂತೇಳಿ. ಅಲ್ಲಿ ಒಂದು ಪ್ರೇಮ ರೈಸ್ ಮಿಲ್ ಅಂತ ಐತೆ ರೀ, ಸಣ್ಣ ರೈತ ಇದ್ರು ಕೂಡ ಮಾಡಿಕೊಡ್ತಾರೆ ಸರ್. ಒಂದು 20 ಚೀಲ 25 ಚೀಲ 40 ಚೀಲ ಮತ್ತೆ ಪಾಲಿಶ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ತೆಗೆದ ಮೇಲಿಂದ ಹೇಳ್ತಾರೆ ಸರ್ ಪಾಲಿಶ್ ಅಂತೇಳಿ. ನಾವು ಪಾಲಿಶನ್ನು ಮಾಡ್ಬೋದು, ಸ್ವಲ್ಪ 0.5 ಪಾಲಿಶನ್ನು ಮಾಡ್ಬೋದು, ಅದರಲ್ಲಿ 3 ನಮೂನಿ ಪಾಲಿಶ್ ಮಾಡ್ತಾರೆ ಸರ್. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲೇನು ಮಾಡ್ತಾರೆ ಸರ್. ಈಗ ಹಳ್ಳಿಯಲ್ಲಿ ಕೆಲವೊಂದು ಜಿನ್ಗಳಿರ್ತವೆ, ಆ ಜಿನ್ಗಳಲ್ಲಿ ಹಾಕಿಸ್ಬೋದಲ್ಲ, ಅಲ್ಲಿ ಏನಾದರೂ ಪಾಲಿಶ್ ಆಗೋದಿಲ್ಲ ನಿಮಗೆ? ಅಲ್ಲಿ ಜಿನ್ನದಲ್ಲಿ ಹಾಕಿಸಿದ್ರೆ ಮಾಲ್ ಕಟಿಂಗ್ ಆಗುತ್ತೆ ಸರ್. ಅಕ್ಕಿ ಮಾತ್ರ ಭಾಳ ಅಷ್ಟು ಹುಚ್ಚು ಜಾಸ್ತಿ ಬರ್ತಾ ಶೋ ಕಾಣಂಗಿಲ್ಲ. ತೊಗೊಂಬಂತ ಕಸ್ಟಮರ್ ಈಗ ಮಾರ್ಕೆಟ್ ರೇಟ್ಕಿನ ನಾವೊಂದು 300-400 ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ. ಇದಕ್ಕೆ ಯಾಕಪ್ಪ ನಾವು ಈ ರೇಟ್ ಕೊಡ್ಬೇಕಂಬುದು ಇಷ್ಟು ರೇಟ್ ಕೊಡ್ಬೇಕಂಬುದು ಒಂದು ಕ್ರಿಯೇಟ್ ಆಗುತ್ತೆ ಸರ್. ಆ ಒಂದು ಕಾರಣಕ್ಕಾಗಿ ನಾವು ಸಣ್ಣ ರೈಸ್ ಮಿಲ್ ಆಗಲಿ ಮಾಡಿಸ್ಬೋದ್ರಿ, ಅಲ್ಲಿ ಮಿಲ್ಲಲ್ಲೇ ಮಾಡಿಸ್ಬೇಕು ಸರ್. ಇದು ಭತ್ತದ ಹುಲ್ಲು ಅನ್ನೋದು ಹೇಗೆ ನೀವು ಇದನ್ನ ಮಾಡ್ತಿರೋ ಅದನ್ನೆಲ್ಲ ದನಗಳಿಗೆ ಹಾಕ್ಲಿಕ್ಕೆ ಏನೋ ಪೆಂಡೆ ಕಟ್ಟಿ ಪೆಂಡೆ ಕಟ್ಟು ಯಂತ್ರಗಳು ಬಂದವು ಆ ಥರ ಮಾಡ್ತಿರೋ ಅಥವಾ ಬಣವೆ ಹಾಕೋತಿರೋ ಹೇಗೆ ಮಾಡ್ತಿರ? ಇಲ್ಲ ಸರ್, ಅದು ಒಂದು ಭತ್ತದ ನಮ್ದು ಗೋಶಾಲೆ ಇದೆ ಅಲ್ಲ ಸರ್, ಈ ಟ್ರ್ಯಾಕ್ಟರ್ ಮುಖಾಂತರ ಒಂದು ರೌಂಡ್ ಬೇಲರ್ ಅಂತೇಳಿ ಬರ್ತದೆ ಸರ್. ಆ ರೌಂಡ್ ಬೇಲಲ್ಲಿ ನಾವು ಪೆಂಡೆ ಭತ್ತದ ಹುಲ್ಲನ್ನು ಕಟ್ಟಿಸಿದ್ರೆ ಅದು ಮಳೆ ಬಂದರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ರೀ. ಮಳೆ ಬರಲಾರ್ದಂಗೆ ಚಾಟಿಗಿಟ್ಟರೆ ಭಾಳ ದಿನ ಬರ್ತದೆ ಸರ್. ಅದು ಮಳೆ ಬಂದರೆ ಹಾನಿ ಆಗುತ್ತಲ್ಲ ರೀ. ಹಂಗಾಗಿ ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಭತ್ತದ ಹುಲ್ಲು ಪೆಂಡೆ ಕಟ್ಟಿಸಿ ಉಳ್ಕ್ಯಾದ ಹುಲ್ಲು ಏನೈತೆ ನಾವು ಹಂಗೆ ಲೇಬರ್ ಹಚ್ಚಿ ನಾವು ಸ್ಟಾಕ್ ಮಾಡ್ಕೊಂಡು ಮಳೆ ಬರುವ ಅಂತ ತನಕ ಅದನ್ನ ಇಟ್ಕೊಂಡು ಮಳೆ ಬಂದಮೇಲೆ ನಾವು ಪೆಂಡೆನೆ ಯೂಸ್ ಮಾಡ್ಕೊಳೋದು ಒಂದು ವ್ಯವಸ್ಥೆ ಮಾಡ್ಕೊಂಡ್ವಿ. 3 ಎಕರೆದಲ್ಲಿ ಮಾತ್ರ ತಾವು ಸಾವಯವ ಭತ್ತವನ್ನು ಬೆಳೀತಾ ಇದ್ದಾರೆ, ಉಳಿದೆಲ್ಲ ರಾಸಾಯನಿಕ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಬಳಸಿ ಮಾಡ್ತಾ ಇದ್ದೀವಿ. ಯಾಕೆ ಇನ್ನು ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಸಾವಯವ ಮಾಡುವತ್ತ ಹೋಗ್ಬೋದಲ್ಲ, ಮಾಡಲಿಕ್ಕೆ ಆಗೋದಿಲ್ವಾ ಸರ್? ಆಗ್ತದೆ ಸರ್, ಸಡನ್ ಆಗಿ ಮಾಡೋಕ್ಕಾಗಲ್ಲ ಸರ್. ನಾವು ರಾಸಾಯನಿಕ ಗೊಬ್ಬರ ಹಾಕಿದ್ರು ಕೂಡ 3 ವರ್ಷಕ್ಕೆ ಆದ್ಮೇಲೆ ಆಟೋಮೆಟಿಕ್ ಆಗಿ ಬಿಟ್ಬಿಡ್ಬೇಕು ಸರ್. ಆಮೇಲೆ ಭೂಮಿಯಲ್ಲಿ ಜೀವಾಣುಗಳು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗಿರ್ತಾವ ಸರ್. ಕ್ರಿಯೇಟ್ ಆಗ್ಯಾವ ಅಂತೇಳಿ ನಾವು ಭತ್ತದ ಹುಲ್ಲಾಯ್ತು ಏನೋ ನಾವು ಜೋಳ ಬಿತ್ತರೆ ಸಪ್ಪೆ ಆಯ್ತು ಸುಡೋದು ಮಾತ್ರ ಮಾಡ್ಬಾರ್ದು ಸರ್. ಅದು ಸುಟ್ಟಾಗ ಮಾತ್ರ ನಮ್ದು ಅದರಲ್ಲಿರೋಂಥ ಅಂಶ ಹೋಗ್ಬಿಡ್ತಾವೆ ಸರ್, ಜೀವಾಣುಗಳು ಭಾಳ ಸತ್ತು ಹೋಗ್ತಾವ್ರಿ. ಹೇಗೆ ಅನಿಸ್ತದೆ ಸಾವಯವ ಭತ್ತ ಬೆಳೆಯುತ್ತೆ ತಮಗೆ ಸರ್? ಅದರಲ್ಲಿ ನಮ್ಮದು ಏನಿಲ್ಲ ಸರ್, ಸಾವಯವ ಭತ್ತ ಬೆಳೆದ್ವಿ, ನಮ್ಗೆ ಅಕ್ಕಿ ಮಾರ್ಕೆಟ್ ಚೆನ್ನಾಗಾಯ್ತು, 4 ಮಂದಿ ಇಲ್ಲಪ್ಪ ನಿಮ್ಮ ಅಕ್ಕಿ ಚೊಲೋ ಬಂದಾಗ ಮಾತ್ರ ಖುಷಿ ಆದಾಗ ಮಾತ್ರ ರೈತ ಮಾತ್ರ ಭಾಳ ಸಂತೋಷ ಪಡ್ತಾನೆ ಸರ್. ನಮ್ದು ಮಾರ್ಕೆಟ್ ಆಗಿಲ್ಲ, ಅದು ಏನು ನಮ್ದು ಏನಪ್ಪ ನಾವು ಒಂದು 25 ಚೀಲ ಬೆಳೆದ್ವಿ ಮಾರೋದಾಗಿಲ್ಲ ಅಂದ್ರೆ ರೈತ ಸ್ವಲ್ಪ ಸಂಕಷ್ಟಕ್ಕೀಡಾಗ್ತಾನೆ, ಮಾಡೋಕೆ ಉತ್ಸಾಹ ಬರಂಗಿಲ್ಲ. ಈಗಿನ ಇವತ್ತಿನ 2022 ಇವತ್ತಿನ ದಿನದಲ್ಲಿ ಸಾವಯವನೇ ಕೇಳ್ತಾ ಇದ್ರು ಸರ್ ಆಲ್ಮೋಸ್ಟ್ ಆಗಿ ಜನ ಜನರಲ್ಲಿ ಅವೇರ್ನೆಸ್ ಅನ್ನೋ ಬರ್ತಾ ಇದೆ ಸರ್. ನಾವು ಏನಿದ್ರು ನಾವು ಫರ್ಟಿಲೈಸರ್ ಹಾಕಿದ್ ಬೇಡ, ಸಾವಯವ ಬೆಳೆದಂತ ರೈತರಲ್ಲಿ ನಾವು ತಗೋಣ ಅಂತೇಳಿ. ಇನ್ನು ಸರ್, ಮುಂದಿನ ದಿನಮಾನಗಳಲ್ಲಿ ಒಬ್ಬ ಈಗ ಏನ್ ಫ್ಯಾಮಿಲಿ ಡಾಕ್ಟರ್ ಅಂತಾನಲ್ರಿ, ಫ್ಯಾಮಿಲಿ ರೈತ ಬೇಕಂತೇಳಿ ಒಂದು ಕ್ರಿಯೇಟ್ ಅನ್ನ ಆಗ್ತದೆ ಸರ್. ಡಾಕ್ಟರ್ ಹೆಂಗ ನಮ್ಗೆ ಅತ್ತಲ್ಲೇ ಹೋಗಂಬ್ರಿ ನಾವು ಅಂತ ಹೇಳ್ತಾರ, ನಾವು ಇದೇ ರೈತರಲ್ಲಿ ನಾವು ಭತ್ತ ಆಯ್ತು ಜೋಳ ಆಯ್ತು ಏನೇ ಇರಲಿ ಧಾನ್ಯಗಳು ಖರೀದಿ ಮಾಡಂತ ಒಂದು ಮುಂದಿನ ದಿನಗಳಲ್ಲಿ ಬರ್ತದೆ ಸರ್. ರೈತರು ಸಿದ್ಧ ಬದಲಾವಣೆ ಆಗ್ಬೇಕು, ರೈತರು ಆಗ್ತಾರೆ ಸರ್. ಈಗ ಮತ್ತು ಅದನ್ನ ಬಳಸ್ತಕ್ಕಂತ ಏನು ಕಸ್ಟಮರ್ಸ್ ಇರ್ತಾರೆ ಅವರಲ್ಲಿ ಬದಲಾವಣೆ ಬರ್ಬೇಕು ಸರ್. ಬದಲಾವಣೆ ಆಗಿಲ್ಲ ಅಂದ್ರೆ ಈಗ ಟ್ಯಾಬ್ಲೆಟ್ಸ್ ನುಂಗ್ಲಾರ್ದ ಮನೆಗಳೇನೆ ಇಲ್ಲ ಸರ್. ಆ ತರ ಇದ್ದಾಗ ನಾವು ಬದಲಾವಣೆ ಆಟೋಮೆಟಿಕ್ ಆಗಿ ಆಗ್ಬೇಕಲ್ಲ ಸರ್. ಈಗ ಇದುವರೆಗೆ ನಿಮ್ಮ ಭತ್ತದ ಬೇಸಾಯ ವಿಶೇಷವಾಗಿ ಸಾವಯವ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ, ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಎಲ್ಲಾ ರೈತರು ಸಾವಯವ ಕೃಷಿಯನ್ನ ಮಾಡಿ ಸಾವಯವ ಉತ್ಪನ್ನಗಳನ್ನ ಜಾಸ್ತಿ ಬೆಳೆದ್ರೆ ಖಂಡಿತ ಖರ್ಚು ಕಡಿಮೆ ಆಗತ್ತೆ, ಭೂಮಿ ಫಲವತ್ತತೆ ಉಳಿಯತ್ತ, ಜೊತೆಗೆ ಅನಾರೋಗ್ಯಕರ ಸಮಸ್ಯೆಗಳು ನಾವೇನು ತಿಂತೀವಿ ಆಹಾರವನ್ನ ಅದು ತಪ್ಪತ್ತೆ ಅಂತಕ್ಕಂಥ ವಿಚಾರ, ಹೆಚ್ಚಾಗಿ ರೈತರು ಸಾವಯವ ಕೃಷಿಯನ್ನ ಮಾಡುವತ್ತ ಮುಂದೆ ಬರಲಿ. ಇದುವರೆಗೆ ನಿಮ್ಮ ವಿಚಾರವನ್ನ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿರ್ವರ್ ತಾಲೂಕಿನ ಜಂಬಲ್ದೆನ್ನಿ ಗ್ರಾಮದ ಯುವ ರೈತ ಮತ್ತು ಸಾವಯವ ಕೃಷಿಕ ಸೂಗಪ್ಪ ಅವರ ಸಾವಯವ ಭತ್ತದ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2023 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ಈಗಾಗಲೇ ನೀರಾವರಿ ಸೌಲಭ್ಯವಿದ್ದಲ್ಲಿ ಜೊತೆಗೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯನ್ನು ಬೆಳೆಯುವುದರಿಂದ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿ ಹಣ್ಣನ್ನು 3x1 ಮೀಟರ್ ಅಂತರದಲ್ಲಿ ನೀರಿನ ಅನುಕೂಲತೆಗನುಸಾರವಾಗಿ ಊರಬೇಕು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಗಿಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರಫ್ರೋಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಿಟಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಭತ್ತದಲ್ಲಿ ಕಂದು ಜಿಗುಹುಳುವಿನ ನಿಯಂತ್ರಿಸಲು ಇಮಿಡಾಕ್ಲೋರೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್